ಮದ್ಯಪಾನ, ಮಾದಕ ವಸ್ತುಗಳು ಹಾಗೂ ತಂಬಾಕು ಉತ್ಪನ್ನಗಳ ಸೇವನೆಯಿಂದಾಗುವ ದುಷ್ಪರಿಣಾಮ ಘೋರವಾಗಿದ್ದು ಕ್ಯಾನ್ಸರ್ ಹಾಗೂ ಸಾವಿಗೂ ಕಾರಣವಾಗುವುದರಿಂದ ಇದರಿಂದ ದೂರ ಇರುವಂತೆ ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ಅತ್ಯಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ನಿರ್ಲಕ್ಷಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ. ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೀಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಮಯ 6:50:20. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384924922. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮೈಸೂರಿನ ಗ್ರಾಮ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾ ಬಸವರಾಜ್ ಆರ್ ಶ್ರೇಷ್ಠ ಮತ್ತು ಹುಣಸೂರು ತಾಲೂಕು ಬಿಳಿಕೆರೆ ಗ್ರಾಮದ ಪಾರ್ವತಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಪಾರ್ವತಿಯವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಬಸವರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಪಾರ್ವತಿಯವರೇ. ನಾನು ಹುಣಸೂರು ತಾಲೂಕು ಬಿಳಿಕೆರೆಯಿಂದ ಬಂದಿದ್ದೇನೆ. ನಿಮ್ಮ ಹುಟ್ಟೂರು ಯಾವುದು ತಾಯಿ? ಬಿಳಿಕೆರೆನೇ ಸರ್. ಮದುವೆ ಆದವರು ಬಿಳಿಕೆರೆನೇ ಸರ್. ಹೌದಾ? ಏನು ವಿದ್ಯಾಭ್ಯಾಸ ತಮ್ಮದು? ನಂದು 8ನೇ ಕ್ಲಾಸ್ ಸರ್. ಜಮೀನು ಇದೆಯಾ? ಇದೆ ಸರ್. ಏನೇನು ಬೆಳೆ ಬೆಳಿತೀರಿ? ನಾವು ರಾಗಿ ಬೆಳಿತೀವಿ, ಮತ್ತೆ ತಡ್ನಿ ಕಾಳು ಬೆಳಿತೀವಿ, ಹುರುಳಿ ಬೆಳಿತೀವಿ ಸರ್, ಮತ್ತೆ ತಗ್ರಿ ಆ ಥರ ಎಲ್ಲ ಬೆಳಿತಾ ಇರ್ತೀವಿ. ಓಕೆ. ಆರಾಮಾಗಿದ್ದೀರಾ ವ್ಯವಸಾಯ ಮಾಡ್ಕೊಂಡು? ಹೌದು ಸರ್, ಆರಾಮ. ಇದೇನು ಮೌಲ್ಯವರ್ಧನೆ ಮಾಡುವಂತಹ ಆಸೆ? ಆಸೆ ಅಂದರೆ ಇಲ್ಲ ಸರ್, ಯಾವಾಗ್ಲೂ ಹೊಲದಲ್ಲೇ ಇರ್ತಿದ್ವಿ, ಮತ್ತೆ ಬೇರೆ ಬೇರೆ ಕಡೆ ಹಳ್ಳಿಗಳ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಏನ್ ಕೆಲಸ ಮಾಡ್ತಿದ್ರಿ ಹೊಲದಲ್ಲಿ? ಯಾವ್ದಾದ್ರು ಈಗ ನಾಟಿ ಇರುತ್ತೆ, ಮತ್ತೆ ಕಳೆ ಆ ತರ ಎಲ್ಲ ಇರುತ್ತೆ. ಕೂಲಿ ಕೆಲಸ? ಕೂಲಿ ಕೆಲಸ. ಅದಕ್ಕಿನ್ನ ಇದು ಬೆಟರ್ ಅನ್ನಿಸ್ತು ಸರ್. ಏನ್ ಬೆಟರ್ ಅನ್ನಿಸ್ತು? ನಮ್ಮೂರೊಳಗಡೆ ಈಗ ನಮ್ಗೊಂದ್ ಯಾವ್ದಾದ್ರು ಒಂದು ಚಿಕ್ಕದೊಂದು ಫ್ಯಾಕ್ಟ್ರಿನೋ ಯಾವ್ದೋ ಒಂದ್ ಇದ್ರೆ ನಮ್ಗೆ ಹೋಗ್ಬೇಕು ಅನ್ನೋ ಆಸೆ. ಅದಕ್ಕೆ ಇದು ನಮ್ಗೆ ಸರ್ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದ್ರು. ಈ ತರ ಎಲ್ಲ ರಾಗಿದೆ ಅಂತೇನಿಲ್ಲ, ಒಂದು ಮಹಿಳೆಯರು ಈ ಥರ ಕೆಲಸಗಳಿದೆ, ಈ ಥರ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಬರ್ತೀವಿ, ಮಾಡ್ತೀರಾ ಅಂತೆಲ್ಲ ನಮಗೆ ತಿಳುವಳಿಕೆ ಕೊಟ್ಟರು. ನಾವು ಮಾಡ್ತೀವಿ ಅನ್ನೋ ಆಸಕ್ತಿ ಇತ್ತು, ಒಪ್ಕೊಂಡ್ವಿ ಸರ್. ಆಮೇಲೆ ನಮ್ಮಲ್ಲಿ ಏನೇನು ಬೆಳೆಗಳು ಬೆಳೀತಾರೆ ಆ ಥರ ಎಲ್ಲ ಆಯ್ಕೆ ಮಾಡಿ, ಈ ಕಡೆ ಎಲ್ಲ ರಾಗಿ ಜಾಸ್ತಿ ಮಾಡ್ತಾರೆ ಬೆಳೀತಾರೆ ಅಂತೇಳಿ, ಆವಾಗ ಅವರು ರಾಗಿ ಪ್ರಾಡಕ್ಟ್ನ ಮಾಡ್ಬೋದು ಅಂತ ಮಾಡಿದ್ರು ಸರ್. ಮೊದಲಿಗೆ ಕುರ್ಕುರೆ ಎಲ್ಲ ಮಾಡ್ಬೋದು ಅಂತ ನೋಡಿದ್ರು, ಅದಾಗಲಿಲ್ಲ ಸರ್. ಆಮೇಲೆ ರಾಗಿಲಿ ಮಾಲ್ಟ್ ಮಾಡ್ಬೋದು, ಮತ್ತು ಮಕ್ಕಳಿಗೆ ಶಿಶು ಪೋಷಣಗಳು ಮಾಡ್ಬೋದು, ಆ ಥರ ಎಲ್ಲ ಟ್ರೈನಿಂಗ್ ಕೊಟ್ಟು ನಮಗೆ ಮೊದಲಿಗೆ ಸೇಫ್ಟಿಯರಿ ಟ್ರೈನಿಂಗ್ ತೊಗೊಂಡ್ವಿ ಸರ್. ಆಮೇಲೆ ಗ್ರಾಮ ಸಂಸ್ಥೆಯಿಂದ ಉರ್ತೆ ಎಲೆಕ್ಟ್ರಾನಿಕ್ ಎಲ್ಲ ಕಡೆನೂ ಹೋಗಿ ಅಲ್ಲೂ ಟ್ರೈನಿಂಗ್ಗಳು ತೊಗೊಂಡ್ವಿ. ಇವಾಗ ನಾವು ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಮುಂಚೆನೇ ನಿಮ್ಮದು ಮಹಿಳೆಯರದ್ದು ಗುಂಪಿತ್ತ? ಹಾಂ ಇದೆ ಸರ್. ಎಷ್ಟು ವರ್ಷದಿಂದ ಮಾಡಿದ್ರಿ? ನಾವು ಒಂದು 15 ವರ್ಷಗಳಿಂದ ಮಾಡಿದ್ವಿ. ಯಾಕೆ ಮಾಡಿದ್ರಿ? ಸ್ತ್ರೀಶಕ್ತಿ ಸಂಘ ಅಂತ ಮಾಡಿದ್ವಿ ಸರ್. ನಾವು ಒಂದು 10 ರೂಪಾಯಿ ಥರ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ 10 ರಿಂದ 20, ಇವಾಗ 100 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹೌದಾ? ಅಂದರೆ ನೀವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ರಿ? ಹೌದು ಸರ್. ಅದರಲ್ಲಿ ಉಳಿತಾಯ ಮಾಡ್ತಿದ್ರಿ, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆಸೆ ಇದೆ ಸರ್. ಹೌದು. ಈಗ ಅದಕ್ಕೆ ಒಂದು ಪ್ರತ್ಯೇಕವಾದ ಸಂಘ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಏನು ಹೆಸರು ಅದರದ್ದು? ಅದು ವರಲಕ್ಷ್ಮಿ ಅಂತ ಸರ್. ಹೌದಾ? ನೀವೇನೋ ಈಗ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಿರಲ್ಲ, ಅದಕ್ಕೇನಾದ್ರು ಹೆಸರು ಕೊಟ್ಕೊಂಡಿದ್ದೀರಾ? ಇದೆ ಸರ್, ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ ಅಂತ. ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್, ಯಾಕೆ ಇದೆ ಹೆಸರು ಇಟ್ಕೊಂಡ್ರಿ? ನಮ್ಮದು ಒಂಥರ ಆಸರೆಯಾಗಿರುತ್ತೆ, ನಮಗೆ ನೆರಳಾಗಿರುತ್ತಲಿ ಅಂತ ಸರ್. ನಿಮಗೆ ನೆರಳಾಗಿ? ಹೌದು ಸರ್, ನಮಗೂ ಇರಲಿ, ಇನ್ನು ಬೇರೆ ನಮ್ಮಂಥ 4 ಜನಕ್ಕೂ ಮಹಿಳೆಯರಿಗೂ ನೆರಳಾಗಿರಲಿ ಅಂತ. ಡಾಕ್ಟರ್ ಬಸವರಾಜ್ ಅವರೇ. ಸರ್ ಹೇಳಿ. ಈಗ ಹೇಳಿ, ನಿಮ್ಮ ಸಂಸ್ಥೆ ಮತ್ತು ನೀವು ಇವ್ರ ಜೊತೆ ಯಾವ ರೀತಿ ಒಡನಾಟವನ್ನು ಬೆಳೆಸಿ ಇವರ ಅಭಿವೃದ್ಧಿಗೆ ತಾವು ಶ್ರಮ ಪಡ್ತಾ ಇದ್ದೀರಿ? ಸರ್, ಒಟ್ಟಾರೆಯಾಗಿ ನಾವು ಬಿಳಿಕೆರೆಗೆ ಹೋಗಲೇಬೇಕು ಅಂತ ಹೋದುದಲ್ಲ. ಮೂಲಭೂತವಾಗಿ ನಾವು ಮೊದಲನೇ ಯೋಚನೆ ಮಾಡ್ಕೊಂಡು ಹೋದಂಥದ್ದು, ಒಂದು ಸ್ಥಳೀಯ ಹೋಬಳಿ ಮಟ್ಟದಲ್ಲಿ ಒಂದು ಜೀವನೋಪಾಯ, ಒಂದು ಮಾದರಿಯನ್ನು ಸೃಷ್ಟಿ ಮಾಡಬೇಕು. ಅದನ್ನು ತನ್ನ ಮುಖಾಂತರ ಅದನ್ನು ಒಂದು ಡೆಮಾನ್ಸ್ಟ್ರಬಲ್ ಮಾಡೆಲ್ ಅಂತ ಏನು ಕರಿತೀವಿ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ನಾವು ಒಂದು ಕಾನ್ಸೆಪ್ಟನ್ನ ಹಾಕ್ಕೊಂಡ್ವಿ, ಒಂದು ಪರಿಕಲ್ಪನೆಯನ್ನು ಹಾಕ್ಕೊಂಡ್ವಿ. ಒಂದು ಸ್ವಯಂ ಸೇವಾ ಸಂಸ್ಥೆ, ಒಂದು ಸರ್ಕಾರದ ಸಂಸ್ಥೆ, ಒಂದು ಖಾಸಗಿ ಸಂಸ್ಥೆ, ಮತ್ತು ಜನಸಮುದಾಯ, ಲೋಕಲ್ ಸ್ಥಳೀಯ ಜನಸಮುದಾಯ ಒಟ್ಟಾಗಿ ಬಂದರೆ ಯಾವ ರೀತಿಯ ಒಂದು ಫಲಿತಾಂಶವನ್ನು ನಾವು ನೋಡೋ ಹಾಗೆ ಆಗ್ಬೋದು, ಜನರ ಜೀವನೋಪಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಆ ನಿಟ್ಟಿನಲ್ಲಿ ಒಂದು ಪರಿಕಲ್ಪನೆ ರಚನೆ ಮಾಡ್ಕೊಂಡ್ವಿ. ಎರಡನೇದಾಗಿ ನಮ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು, ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಅಲ್ಲಿಯ ಕೃಷಿ ಉತ್ಪಾದನೆಗಳಿಗನುಗುಣವಾಗಿ ಒಂದು ಮೌಲ್ಯವರ್ಧನೆಯನ್ನು ಮಾಡಬೇಕು, ಅಲ್ಲೊಂದು ಲೋಕಲ್ ಜೀವನೋಪಾಯ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ಆ ಒಂದು ಮಾದರಿ, ಮತ್ತು ಒಂದು ಗ್ರಾಮೀಣ ಭಾಗದಲ್ಲೇ ವೆಲ್ತ್ ಕ್ರಿಯೇಷನನ್ನು, ಒಂದು ಆರ್ಥಿಕ ಅಭಿವೃದ್ಧಿ, ಒಂದು ಸ್ವಾವಲಂಬನೆಯನ್ನು ಆಗಬೇಕು ಅನ್ನುವಂಥದ್ದು, ಈ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡ್ವಿ. ನಾನು ಈ ಸಂದರ್ಭದಲ್ಲಿ ಖಂಡಿತ ಜ್ಞಾಪಿಸ್ಕೊಳ್ಬೇಕು, ನಮ್ಮ ಊರ್ತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಮೈಸೂರಿನಲ್ಲಿ ಒಂದು ಏನು ಖಾಸಗಿ ಸಂಸ್ಥೆ ಏನಿದೆ, ನಮ್ಮ ಈ ಥರದ ಒಂದು ಭಾಳ ದೊಡ್ಡ ಮಟ್ಟದ ಪರಿಕಲ್ಪನೆಗೆ ಸ್ಪಷ್ಟತೆಗಳನ್ನು ನಿರೀಕ್ಷೆ ಮಾಡದೆ ಅವರು ಆಯಿತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂದರು. ಅದೇ ರೀತಿ ನಮ್ಮ ಮೈಸೂರಿನ NRLM ತಂಡ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ, ಸಂಜೀವಿನಿ ಅಂತ ಏನು ಕರಿತೀವಿ ಆ ಕಾರ್ಯಕ್ರಮದ ತಂಡ. ನಾವು ಮೊದಲನೇದಾಗಿ ಮೈಸೂರಿನ 4 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು, ನಂಜನಗೂಡು, ನರಸೀಪುರ, ಮೈಸೂರು ಮತ್ತು ಹುಣಸೂರು, ಅಲ್ಲಿ ಪಂಚಾಯತಿಗಳಲ್ಲಿ ಹೋಗಿ ಸಭೆಗಳನ್ನು ಮಾಡಿದ್ವಿ. ಮೂಲಭೂತವಾಗಿ ಇದು ಡಿಮ್ಯಾಂಡ್ ಡ್ರಿವನ್ ಪ್ರಾಜೆಕ್ಟ್ ಆಗಬೇಕು ಅನ್ನೋ ಕಾರಣ, ನಾವೇನೋ ಕೊಡ್ತೀವಿ, ನಾವು ಬಿಳಿಕೆರೆಗೆ ಹೋಗಿ ಮಾಡ್ತೀವಿ ಅಂತ ಬಂದಾಗ ಬಿಳಿಕೆರೆ ಮಹಿಳೆಯರನ್ನು ಕೂಡ ಅಥವಾ ಬಿಳಿಕೆರೆ ಸಮುದಾಯ ಅನ್ಬೋದು, ಇವರಿಗೆ ನಮ್ಮ ಬಿಟ್ಟರೆ ಗತಿ ಇಲ್ಲ, ಹಾಗಾಗಿ ಏನಿದ್ರು ಹೆಂಗೆ ಇದ್ರು ನಮಗೆ ಮಾಡ್ತಾರೆ ಅನ್ನೋಂಥದ್ದು ಕಾರ್ಯಕ್ರಮ. ಸಾಮಾನ್ಯವಾಗಿ ಸರ್ಕಾರಿ ಕಾರ್ಯಕ್ರಮಗಳು ಒಂದು ಕಡೆ ನಿರೀಕ್ಷಿತ ಫಲಿತಾಂಶ ಕೊಡದೇ ಇರೋದಕ್ಕೆ ಕಾರಣ ಅದೂ ಕೂಡ, ಯಾಕೆಂದರೆ ನಾವು ಸಪ್ಲೈ ಡ್ರಿವನ್ ಆಗಿ ನಾವು ಮಾಡ್ತಾ ಇದ್ದೀವಿ, ಹಾಗಾಗಿ ನಾವು ಇದನ್ನ ಡಿಮ್ಯಾಂಡ್ ಡ್ರಿವನ್ ಆಗಿ ಮಾಡಬೇಕು ಅಂತ ಹೋಗಿ ಸುಮಾರು ಈ ಎಲ್ಲ 4 ತಾಲೂಕುಗಳ ಕನಿಷ್ಠ ಪಕ್ಷ 1 ತಾಲೂಕಿನಲ್ಲಿ 5 ರಿಂದ 10 ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಸಭೆಗಳನ್ನ ನಡೆಸಿದ್ವಿ. ಅದಾದ ನಂತರ 2 ತಾಲೂಕು ಶಾರ್ಟ್ ಲಿಸ್ಟ್ ಆಯಿತು, ಕೆಲವು ಕ್ರೈಟೀರಿಯಾಗಳನ್ನು ಮಾನದಂಡಗಳನ್ನು ಇಟ್ಕೊಂಡು, ಅಲ್ಲಿ ಲೋಕಲಲ್ಲಿ ಒಂದು ಸ್ಥಳೀಯಾದಂಥ ಒಂದು ಬಿಲ್ಡಿಂಗ್ ಇರಬೇಕು, ಕನಿಷ್ಠ ಮಟ್ಟದ ಒಂದು ಒಂದು ಉತ್ಪಾದನಾ ಘಟಕ ಶುರು ಮಾಡಬೇಕಾದ್ರೆ ಬೇಕಾದಂಥ ಬಿಲ್ಡಿಂಗ್ ಇರಬೇಕು, ರಸ್ತೆ ಸಂಪರ್ಕ ಮತ್ತು ಕರೆಂಟ್ನ ಒಂದು ಇದೆಲ್ಲ ಇರಬೇಕು ಅನ್ನೋ ಕಾರಣದಿಂದ ನಮಗೆ ಕಡೆಗೆ ನಮ್ಮ ಬಿಳಿಕೆರೆ ಮತ್ತು ನಮ್ಮ ಬೀಸೆಹಳ್ಳಿ ಅನ್ನುವಂಥ ಒಂದು ಗ್ರಾಮ ಪಂಚಾಯಿತಿ, ಬನ್ನೂರ ತಾಲೂಕು ನರಸೀಪುರದ ಆ ಕಡೆ ಬರುತ್ತೆ, ಆ 2 ಪಂಚಾಯಿತಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಒಂದು ಪ್ರಾಯೋಗಿಕ 6 ತಿಂಗಳ ಸಾಮಾಜಿಕ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅಂದರೆ ಮಹಿಳೆಯರು ನಿಜವಾಗ್ಲೂ ಇಲ್ಲಿ ಮುಂದೆ ಬರ್ತಾರಾ, ಯಾಕೆಂದರೆ ಈ ಇಡೀ ಯೋಜನೆ ಸಕ್ಸಸ್ ಆಗಬೇಕು ಅಂದರೆ ಸರ್, ಇವತ್ತು ಏನೋ ನಾವು ಒಂದು ಒಂದು ಫಲಿತಾಂಶವನ್ನು ವಿಮಿಲ್ ಅಂತ ಒಂದು ಬ್ರ್ಯಾಂಡ್ ಇರ್ಬೋದು, ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ಸ್ ಅಂತ ಇರ್ಬೋದು, ಈ ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣಕರ್ತರು ಆ ಹೆಣ್ಮಕ್ಳೇ. ನಾವೆಲ್ಲ ನಿಮಿತ್ತ ಮಾತ್ರ ಒಂದು ಬೇಕಾದಂಥ ಒಂದು ಫೆಸಿಲಿಟೇಷನನ್ನು ಮಾಡಿದ್ದೀವಿ, ಸಹಯೋಗವನ್ನು ನೀಡಿದ್ದೀವಿ, ಯಾಕಂದರೆ ಅವರೇನೇ ಆಸಕ್ತಿ ಇಲ್ಲ ಅಂದ್ಬಿಟ್ರೆ ನಾವೇನೇ ಪ್ರಯತ್ನ ಮಾಡಿದ್ರೂ ಅದು ಆಗೋದಿಲ್ಲ. ಹಾಗಾಗಿ ಒಂದಷ್ಟು 6 ತಿಂಗಳ ಸಾಮಾಜಿಕ ಪ್ರಯೋಗ ಮಾಡಿದ್ವಿ. ಆ ಸಾಮಾಜಿಕ ಒಂದು ಪ್ರಯೋಗ ಬಿಳಿಕೆರೆಯಲ್ಲಿ ಯಶಸ್ವಿ ಆಯಿತು. ಬಿಳಿಕೆರೆ ಯಾವಾಗ ನಾವು ಮಾಡ್ತೀವಿ ಅಂತ ಸ್ಥಳ ನಿಗದಿ ಮಾಡಿದ್ವಿ, ಬಿಳಿಕೆರೆಯಲ್ಲಿ ಸ್ಥಳೀಯವಾಗಿ ಬೆಳೆಯುವಂಥ ಬೆಳೆ ಏನು ಅದನ್ನು ಯೋಚನೆ ಮಾಡಿದ್ವಿ. ಆವಾಗ ಮಹಿಳೆಯರೆಲ್ಲ ಸೇರಿ ನಾವಿಲ್ಲಿ ಹೆಚ್ಚು ರಾಗಿ ಬೆಳಿತೀವಿ ಅಂತ, ಹಾಗಾಗಿ ರಾಗಿ ಆಧಾರಿತ ಉತ್ಪನ್ನಗಳನ್ನು ಮಾಡೋಣ, ಯಾಕಂದರೆ ನಮಗೆ ಸ್ಥಳೀಯ ಕಚ್ಚಾ ವಸ್ತುವಿನ ಸರಬರಾಜು ಇರುತ್ತೆ, ಮತ್ತು ಸ್ಥಳೀಯ ರೈತರಿಗೆ ಅದು ಉಪಯೋಗ ಆಗುತ್ತೆ. ಬರೀ 14 ಜನ ಅಥವಾ 20 ಜನ ಯಾರು ಮಹಿಳೆಯರು ಬರ್ತಾರೆ ಅವ್ರಿಗೆ ಮಾತ್ರ ಅಲ್ಲ, ಅದನ್ನು ಪೂರೈಕೆ ಮಾಡುವಂತಹ ಮೂಲ ವಸ್ತುವನ್ನು ಪೂರೈಕೆ ಮಾಡುವಂಥ ರೈತರಿಗೆ ಸ್ಥಳೀಯ ಮಾರುಕಟ್ಟೆನೂ ಸಿಗುತ್ತೆ. ನಾವೇನು ಒಂದು ವ್ಯಾಲ್ಯೂ ಅಡಿಷನ್, ಒಂದು ಹಳ್ಳಿಯಲ್ಲಿ ಒಂದು ಬೆಳೆ ಬೆಳೆದ್ರೆ ಅದು ಮೌಲ್ಯವರ್ಧನೆ ಆಗಿ ಆ ಹಳ್ಳಿಯಿಂದ ಆಚೆ ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ, ಅದೆಲ್ಲವೂ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಗಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಮಾಡಿದ್ವಿ. ಸರ್, ಪಾರ್ವತಿ ಅವರು ಎಷ್ಟು ಜನ ಇದ್ದೀರಿ ನೀವು ಮಹಿಳೆಯರು? ನಾವು 14 ಜನ ಇದ್ದೀವಿ ಸರ್. ಒಂದೇ ಊರ್ನವರ? ಹೌದು ಸರ್. ಎಲ್ಲ ರೈತರ? ಎಲ್ಲ ರೈತರೇ. ಎಲ್ಲರಿಗೂ ಜಮೀನು ಇದೆ? ಎಲ್ಲರಿಗೂ ಇದೆ ಸರ್. ಎಲ್ಲರೂ ರಾಗಿ ಬೆಳೀತಾರ? ಹೌದು ಸರ್, ಎಲ್ಲ ರಾಗಿ. ನೀವು ಬೆಳೆದಿರೋ ರಾಗಿನೇ ಬಳಸ್ತೀರೋ ಅಥವಾ ಬೇರೆ ಕಡೆ ಖರೀದಿ ಮಾಡ್ತೀರಾ? ನಾವು ಬೆಳೆದಿರೋದನ್ನು ಬಳಸ್ತೀವಿ ಸರ್. ಮತ್ತೆ ನಮಗೆ ಸಾಲಿಲ್ಲ ಸಿಗಲಿಲ್ಲ ಅಂತ ಹೇಳಿದ ಸುತ್ತಮುತ್ತ ಹಳ್ಳಿಗಳಲ್ಲೂ ಹೋಗಿ ನಾವೇ ಪರ್ಚೇಸ್ ಮಾಡಿ ರಾಗಿನ ಫಸ್ಟ್ ನೋಡ್ತೀವಿ ಯಾವ ಥರ ಇದೆ ಅಂತ. ಮತ್ತೆ ಅದನ್ನು ಸ್ವಲ್ಪ ರಾಗಿನ ತೊಗೊಂಡು ಬಂದು ಮೊಳಕೆ ಕಟ್ಟು ಅದು ಮೊಳಕೆ ಚೆನ್ನಾಗಿ ಬಂದರೆ ಮಾತ್ರ ನಾವು ರಾಗಿನ ತೊಗೊಳ್ತೀವಿ ಸರ್. ಮತ್ತೆ ಅವತ್ತನ್ನು ಬೆಲೆ ಏನು ನಡೀತಾ ಇರುತ್ತೆ ಆ ಬೆಲೆಲೇ ನಾವು ತೊಗೊಳ್ತೀವಿ ಸರ್. ಎಷ್ಟು ರಾಗಿ ಬೇಕಾಗುತ್ತೆ ನಿಮಗೆ ಸರ್? ಒಂದು 50-60 ಕ್ವಿಂಟಲ್ ತನಕ ಬೇಕಾಗುತ್ತೆ ಸರ್. ವರ್ಷಕ್ಕೋ ತಿಂಗಳಿಗೋ? ಒಂದು ವರ್ಷ. ಅದು ಕಡಿಮೆನೇ, ಇವಾಗ ಸ್ವಲ್ಪ ಜಾಸ್ತಿ ಸೇಲ್ ಆಗ್ತಾ ಇದೆ ಸರ್ ಪ್ರಾಡಕ್ಟ್ಗಳು. ಹೌದು ಸರ್. ಈ ಸತಿ ಉದಾಹರಣೆ ಹೇಳೋದಾದ್ರೆ ಈ 6 ತಿಂಗಳಲ್ಲಿ 5 ಟನ್ ರಾಗಿ ಖರೀದಿ ಮಾಡಿದ್ದಾರೆ. 5 ಟನ್ ರಾಗಿ ಖರೀದಿ ಮಾಡಿದ್ದಾರೆ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ನವರು. 2023-24 ನೋಡಿದ್ರೆ 6.5 ಟನ್ಗಳನ್ನ ಖರೀದಿ ಆಗಿದೆ ಸ್ಥಳೀಯ ರೈತರಿಂದ ಖರೀದಿ ಮಾಡಿರುವಂತಹ ರಾಗಿಗಳು. 2022-23 3 ಟನ್. ಸೊ ಈ ಸತಿ ನಾವು ನಿರೀಕ್ಷೆ ಮಾಡ್ತಾ ಇರೋದು ಸುಮಾರು 10-15 ಟನ್. ಈಗ ಪ್ರಸ್ತುತವಾಗಿ ಇನ್ನೊಂದು ಒಂದು ಸಂಸ್ಥೆ ಒಂದು ಜೊತೆಗೆ ಮಾತುಕತೆ ನಡೀತಾ ಇದೆ, ಅದಾದ್ರೆ ಒಂದು 30-40 ಟನ್ ತನಕ ಹೋಗ್ತೀವಿ. ಪರವಾಗಿಲ್ವೇ ನೋಡಿದ್ರ? ಈಗ ನೀವು CFTRI ಏನೋ ತರಬೇತಿ ತಗೊಂಡಿದ್ರಲ್ಲ, ಏನ್ ತರಬೇತಿ ತಗೊಂಡ್ರು ಸರ್? ಮೊದಲಿಗೆ ಅವ್ರು ನಮ್ಗೆ ಸಹಾಯ ಮಾಡಿದಾರೆ ಸರ್ ಟ್ರೈನಿಂಗ್ಗೆ. ಅಂದ್ರೆ ಅವ್ರ ಯಾವುದೇ ರೀತಿ ಹಣ ಏನು ತಗೊಳ್ದೇನೆ ನಮ್ಗೆ ಫ್ರೀ ಟ್ರೈನಿಂಗ್ ಕೊಟ್ಟಿದ್ದಾರೆ, ಟೆಕ್ನಾಲಜಿ ಕೊಟ್ಟಿದ್ದಾರೆ ಸರ್. ಎಲ್ಲಿ? CFTRI. ಇನ್ಸ್ಟೆಂಟ್ಲಿ ಮುದ್ದೆ ಮಿಕ್ಸ್ ಕೊಟ್ಟಿದ್ದಾರೆ, ಇಂಡಿಯಾದಲ್ಲೇ ಫಸ್ಟ್ ನಮ್ಗೆನೆ ಕೊಟ್ಟಿರೋದು. ಹೌದು ಸರ್, ಇದು ಉಷಾ ಧರ್ಮರಾಜ್ ಅಂತ ಅವ್ರು ನಮ್ಗೆ ಟ್ರೈನಿಂಗ್ ಕೊಟ್ರು. ಯಾವ ತರ ಅಂದ್ರೆ ನೀರಲ್ಲಿ ಚಪಾತಿ ಉಂಡೆ ತರ ನೀರಲ್ಲಿ ಕಲಸಿ ಇಡ್ಲಿ ಪಾತ್ರೆ 10 ನಿಮಿಷ ಸ್ಟೀಮ್ ಮಾಡೋದು ಸರ್. ತರ ಮುದ್ದೆ ಮಿಕ್ಸ್ ಅದು ಸರ್. ಹೌದು, ಬ್ಯಾಚುರಲ್ಗಳಿಗೆಲ್ಲ ತುಂಬಾ ಒಳ್ಳೇದು ಸರ್. 10 ನಿಮಿಷದಲ್ಲಿ ಮುದ್ದೆ ರೆಡಿ ಮಾಡ್ಬೋದು ಸರ್. ಮದುವೆ ಆಗಿರೋರು ತಿನ್ನೋಗಿಲ್ವಾ? ಇಲ್ಲ ಸರ್, ಮದುವೆ ಆಗಿರೋರ್ಗೆನೆ. ಹೌದು, ಇವಾಗ ಮುದ್ದೆ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ ಸರ್ ತುಂಬಾ ಜನಗಳಿಗೆ, ಅದು ಫ್ರೀಯಾಗಿ ಬೇಗ ಮಾಡ್ಕೋಬಹುದು ಸರ್. ಈಗ ನಿಮ್ ತರಬೇತಿ ಬಗ್ಗೆ ಹೇಳಿ, ಎಷ್ಟು ದಿವಸ ಇತ್ತು ತರಬೇತಿ, ಎಷ್ಟು ಜನ ಹೋಗಿದ್ರಿ, ಹೇಗೆ ನಡೆಯಿತು ಸರ್? ನಾವು 14 ಜನ ಹೋಗಿದ್ವಿ. ಹೋಗಿ? ಹೌದು ಸರ್. 14 ಜನ ಒಂದು 10-12 ದಿನದ ತನಕ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಬರೀ ಮುದ್ದೆ ಮಾಡೋದಷ್ಟೇ? ಇಲ್ಲ ಇಲ್ಲ ಸರ್, ಎಲ್ಲ ರಾಗಿ ಮಾಲ್ಟ್ದು ಪೌಡರ್ ಮಾಡೋದು ಮತ್ತೆ ಶಿಶು ಪೋಷಣ ಮಾಡೋದು ಮುದ್ದೆ ಮಿಕ್ಸ್ ಆತರ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಉತ್ಪನ್ನ ಮಾಡ್ತಾ ಇದ್ದೀರಮ್ಮ ನೀವು ರಾಗಿಯಿಂದ ಈಗ? ಸರ್, ಈಗ ನಾವು ರಾಗಿಯಿಂದ 14 ಉತ್ಪನ್ನಗಳು ಮಾಡ್ತಾ ಇದ್ದೀವಿ ಸರ್. ಪರವಾಗಿಲ್ಲ, ನೀವು ಮಾಡಿರೋ ಉತ್ಪನ್ನ ಎಲ್ಲ ನೀವು ತಿಂದಿದ್ದೀರಾ? ಹೌದು ಸರ್. ಹೌದು ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿದೆ ಸರ್. ನಿಮ್ಮ ಯಜಮಾನರ ಮೇಲೆ ಪ್ರಯೋಗ ಮಾಡಿದ್ರ ಅಥವಾ? ಇಲ್ಲ ಇಲ್ಲ ಸರ್, ನಾವೇ ತಿಂದಿದ್ದೀವಿ. ನೀವೇ ತಿಂದ್ರಿ? ಹೌದು ಸರ್. ನಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಕೊಡ್ತಾ ಇರ್ತೀವಿ ಸರ್. ಅಲ್ವಾ? ಹೌದು ಸರ್. ಮೊದಲು ನೀವು ತಿಂದು ಆಮೇಲೆ ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತೀರಿ ಅಲ್ವಾ? ಹೌದು ಸರ್. ಈಗ ರಾಗಿನಿಂದ ಈ ಥರ ಎಲ್ಲ ಮಾಡ್ಬೋದು ಅನ್ನೋದು ಮುಂಚೆ ನಿಮಗೆ ಗೊತ್ತಿರಲಿಲ್ಲ? ಇಲ್ಲ ಸರ್. ನೀವು ಒಟ್ಟಾಗಿ ಸೇರ್ಕೊಂಡು ಒಂದು ಏನು ಬಿಸ್ನೆಸ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ? ಇಲ್ಲ ಇಲ್ಲ ಸರ್. ಅಲ್ವಾ? ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? 5 ವರ್ಷ ಆಗಿದೆ ಸರ್. ಈಗೇನು ಅನ್ಸುತ್ತೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಇದು ಯಾತ್ಯಾತು ಖುಷಿ ಆಗ್ತಾ ಇದೆ? ಯಾವ್ದಕ್ಕೆ ಅಂದರೆ ನಾವು ಈ ಥರ ಎಲ್ಲ ಹೊರಗಡೆ ಎಲ್ಲ ಹೋಗಿ ಅನುಭವ ಜಾಸ್ತಿ ಇರಲಿಲ್ಲ ಸರ್. ಎಲ್ಲಿ ಈವೆಂಟ್ಗಳಿರುತ್ತೆ ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಮತ್ತೆ ಡೆಲ್ಲಿಗೆ ಹೋಗಿದ್ವಿ. ಹೌದು ಸರ್, ಫ್ಲೈಟಲ್ಲಿ ಹೋಗಿದ್ದೆ ಸರ್. ಹೌದು ಸರ್. ಮತ್ತೆ ಬೆಂಗಳೂರುಗಳಿಗೆ ಹೋಗ್ತಾ ಇರ್ತೀವಿ ಅವಾಗವಾಗ. ಊಟಿಗೆ ಹೋಗಿದ್ವಿ ಸರ್. ಅಲ್ಲಿ ಯಾಕೆ ಹೋಗಿದ್ರಿ? ಅಲ್ಲಿ ಈ ಥರ ಈವೆಂಟ್ ಇತ್ತು ಸರ್. ಹೌದು ಸರ್. ಪರವಾಗಿಲ್ಲ, ಆ ಥರ ಎಲ್ಲ ಹೋಗ್ತಾ ಇರ್ತೀವಿ, ಆ ಥರ ತುಂಬ ಖುಷಿ ಆಗುತ್ತೆ. ಮತ್ತೆ ನಮ್ಮ ಮಹಿಳೆಯರಿಗೆಲ್ಲ ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ. ನಮ್ಮ 14 ಜನಗಳಿಗೂ ಎಲ್ಲೂ ಹೋಗು ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಇವಾಗ್ಲೂ ನಮ್ಮಲ್ಲಿರೋರು ಒಬ್ಬೊಬ್ರು ನಾವು ಮೈಸೂರು ಮಾತ್ರ ನೋಡಿರ್ತೀವಿ, ಚಾಮುಂಡಿ ಬೆಟ್ಟ ಮಾತ್ರ ನೋಡಿರ್ತೀವಿ ಅನ್ನೋರು ಇರ್ತಾರೆ ಸರ್. ಈಗ ಆ ಥರ ಎಲ್ಲ ಹೋದ್ರೆ ತುಂಬ ಖುಷಿ ಆಗುತ್ತೆ. ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಹೌದು ಸರ್. ವ್ಯಾಪಾರ? ಹೌದೌದು ಸರ್. ಅಲ್ವಮ್ಮ? ಹೌದು ಸರ್. ಬೇರೆಯವರ ಜಮೀನಲ್ಲಿ ಕೂಲಿ ಮಾಡ್ತಾ ಇದ್ರಿ? ಹೌದು, ನಿಜ ಸರ್. ಈಗ ನೀವೇ ಬೇರೆಯವರಿಗೆ ಕೆಲಸ ಕೊಡೋ? ಕೊಡೋಂಗ. ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಿ? ಇವಾಗ ನಾವು 4 ಜನ ತಗೊಳ್ಬೇಕು ಎಕ್ಸ್ಟ್ರಾ ಅಂತ ಇದೀವಿ ಸರ್. ಹೌದಾ? ಓ, ನೀವು 14 ಜನ ಕೆಲಸ ಮಾಡೋದಲ್ದೆ ಬೇರೆಯವ್ರನ್ನ ನಿಮ್ ಜೊತೆ ತಗೋಬೇಕು ಅಂತ? ಇವಾಗ ಬಿಸ್ಕೆಟ್ ಸ್ಟಾರ್ಟ್ ಮಾಡೋದ ಅಂತ ಇದೀವಿ. ಹೌದು ಸರ್, ಅದಕ್ಕೆ ಸಾಲದಿಲ್ಲ, ಬೇರೆಯವ್ರನ್ನ ತಗೊಳ್ಬೇಕು ಅಂತ ಇದೀವಿ ಸರ್. ನೋಡಿದ್ರ ಈಗ 14 ಜನ ಒಟ್ಟಾಗಿದ್ದೀರಮ್ಮ. ಹೌದು ಸರ್. ನಿಮ್ಮೊಳಗಡೆ ಏನು ಭಿನ್ನಾಭಿಪ್ರಾಯ ಇಲ್ಲ? ಇಲ್ಲ ಸರ್, ಅವಾಗ ಅವಾಗ ಬರ್ತಾ ಇರ್ತೆ, ಆಮೇಲೆ ಸರಿ ಆಗ್ತೀವಿ ಸರ್. ಹೌದಾ? ಹೇಗೆ ಸರಿಪಡಿಸ್ಕೋತೀರಿ ಸರ್? ಇವಾಗ ಒಂದೇ ಕಡೆ ಇದ್ಮೇಲೆ ಜಗಳ ಆಡ್ಬಿಟ್ಟು ಅವ್ರನ್ನ ದೂರ ಮಾಡೋಕ್ಕಾಗಲ್ಲ ಅಲ್ವಾ, ಕೆಲಸ ಮಾಡುವಾಗ ಅದು ಇದು ಮಾತಾಡ್ಕೊಂಡು ಸರಿಯಾಗಿ ಹೋಗ್ತೀವಿ. ಓಕೆ ಸರ್, ಡಾಕ್ಟರ್ ಬಸವರಾಜ್ ಅವರ ಈಗ ಆರಂಭದಿಂದ ಹೇಳಿ ಸರ್. ಈಗ ತಾವೇನೋ ಒಂದು 6 ತಿಂಗಳು ಸರ್ವೆ ಮಾಡಿದ್ರಿ, ನಂತರ ಏನು ಮಾಡಿದ್ರಿ? ಒಂದು 6 ತಿಂಗಳು ಸರ್ವೆನಕ್ಕಿಂತ ಇದೊಂಥರ ಸಾಮಾಜಿಕ ಪ್ರಯೋಗ ಅಂತ ಹೇಳ್ತೀನಿ ಸರ್. ಉದಾಹರಣೆಗೆ ಅವರಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ನಾವು ಈ ಸಾಮಾಜಿಕ ಪರಿಕಲ್ಪನೆಗಳಲ್ಲಿ ಮಾಡ್ತೀವಿ, ಅದು ಇದೆಯಾ, ಅದನ್ನು ಸ್ಥಾಪಿಸಬೇಕು. ಈಗ ನಾವು ಕೆಲಸ ಮಾಡ್ತಾ ಇದ್ದಂಥದ್ದು ಈ ಅಕ್ಷರಸ್ಥ ಮಹಿಳೆಯರು ಅಂತಲೇ ಪೂರ್ತಿ ಹೇಳೋಕ್ಕಾಗಲ್ಲ. ಈಗ ನಮ್ಮ ಪಾರ್ವತಿಯವರು 9ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದಾರೆ, ಓದದೇ ಇರೋವಂಥವ್ರು ನಮ್ಮ ಗುಂಪಿನಲ್ಲಿದ್ದಾರೆ, ಅವ್ರಿಗೆಲ್ಲ ಕ್ಲಾಸ್ ರೂಮ್ ಟೀಚಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅದನ್ನ ಪ್ರಾಯೋಗಿಕವಾಗಿ ಏನಾದ್ರು ಮಾಡಬೇಕು. ಹಾಗಾಗಿ ಅವ್ರಿಗೆ ಉದಾಹರಣೆಗೆ ಆ ಗುಂಪಿನ ಮಹತ್ವ, ಒಂದು ತಂಡದ ಮಹತ್ವ ತಿಳಿಸ್ಕೊಡೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಅವ್ರಿಗೆ ನಾವು ಒಂದು ನಿಮ್ಮ ಮನೆಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ಪಟ್ಟಿ ಮಾಡಿ ಅದನ್ನೆಲ್ಲರೂ ಒಟ್ಟಿಗೆ ಗೂಡಿಸ್ಕೊಳ್ಳಿ, ಒಟ್ಟುಗೂಡಿಸಿ ಮೈಸೂರಿನ RMCಗೆ ಹೋಗಿ ಅದನ್ನು ನೀವೊಂದು ಖರೀದಿ ಮಾಡಿ ಬನ್ನಿ, ಅದು ಬರ್ತಕ್ಕಂಥ ಲಾಭ ನಷ್ಟವನ್ನು ಲೆಕ್ಕ ಹಾಕಿ. ವೆರಿ ಗುಡ್. ಸೊ ಎಲ್ಲ ಮಹಿಳೆಯರು ಬಂದು ಸೇರಿಕೊಂಡು ಲೆಕ್ಕ ಹಾಕಿದ್ರು. ಸೊ ನಾವು ಒಂದೊಂದು ಕುಟುಂಬಕ್ಕೆ ಒಂದೊಂದು ಸಾರ ಉಳಿಸಿದ್ದೀವಿ. ಹೇಳಿ ನೋಡೋಣ, ಏನಿತ್ತು, ಹೇಗಿತ್ತು ಅನುಭವ ನಿಮ್ಮದು? ಪಾರ್ವತಿ ಅವರು, ಅವಾಗ ಗೊತ್ತಿಲ್ಲ ಸರ್, ಅದೇ ಮೊಟ್ಟ ಮೊದಲಿಗೆ ನಾವು ಮಾರ್ಕೆಟಿಂಗ್ ಹೋಗಿರೋದು ಸರ್. ಸರ್, ನಾವು ಆ ಥರ ಸ್ವಲ್ಪ ಎಲ್ಲ 1,000-2,000 ಆ ಥರ ದುಡ್ಡು ಹಾಕಿದ್ವಿ. ನಮ್ಮ ಮನೆಗಳಿಗೆ ಏನೇನು ಸಾಮಾನು ಬೇಕು ಒಂದು ಲೀಸ್ಟ್ ಮಾಡ್ಕೊಂಡ್ವಿ. ಲೀಸ್ಟ್ ಮಾಡಿಕೊಂಡು ನಾವು ಮೈಸೂರಿಗೆ ಹೋದ್ವಿ ಮಾರ್ಕೆಟಿಂಗ್ಗೆ. ಆಗ ಅಲ್ಲಿ ಹೋದಾಗ ಯಾವ ಥರ ತೊಗೊಳ್ಳೋದು, ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿಲ್ಲ. ನಾವು ಸಂಜೆ ತನಕ ಫೋನ್ ಮಾಡಿ ಮಾಡಿ ಸರ್ಗೆ ಎಲ್ಲಿ ಸರ್, ಅಡ್ರೆಸ್ ಎಲ್ಲಿ ಸರ್ ಅಂತ ತಿರುಗಿ ತಿರುಗಿ ಸಾಕಾಗೋಯ್ತು ಸರ್. ಹಂಗೂ ಹಿಂಗೂ 4 ಗಂಟೆ ಸಿಕ್ತೋ ಜಾಗ. ಆಗ ಸಿಕ್ಕಿದಾಗ ನಾವು ಅಲ್ಲಿ ಪರ್ಚೇಸ್ ಬರ್ಕೊಂಡಿದ್ದು ಲೀಸ್ಟ್ ಎಲ್ಲ ತೋರಿಸ್ತೀವಿ, ಇಷ್ಟಿಷ್ಟು ಬೇಕು ಅಂತ ಒಟ್ಟಿಗೆ ಕೂಡಿಕೆ ಮಾಡಿ ತೊಗೊಂಡೋಗಿದ್ವಿ ಸರ್. ಆಗ ಇಷ್ಟಿಷ್ಟು ಬೇಕು ಅಂತೆಲ್ಲ ಮಾಡಿ ಆಗ ಅಲ್ಲಿ ವ್ಯಾಪಾರ ಮಾಡಿ ಅದೆಲ್ಲ ಮಾಡಿಕೊಂಡು ಅವ್ರಿಗೆ ದುಡ್ಡು ಕಟ್ಟಿ ಬಂದ್ವಿ ಸರ್. ಅವ್ರು ಇಂಥ ದಿನ ಬರುತ್ತೆ ಅಂತ ನಮಗೆ ಕಳಿಸಿದ್ರು ಸರ್. ಕಳಿಸಿದ್ಮೇಲೆ ನಾವೆಲ್ಲ ಒಟ್ಟಿಗೆ 14 ಜನ ಎಲ್ಲ ಗುಂಪಾಗಿ ಅಲ್ಲಿ ಬಂದಂಥದ್ದನ್ನು ಎಲ್ಲರೂ ಎಷ್ಟೆಷ್ಟು ನಾವು ಬರೆದಿದ್ದು ಲೀಸ್ಟ್ ಪ್ರಕಾರ ತೊಗೊಂಡ್ವಿ. ಅಷ್ಟು ತೊಗೊಂಡಾದ್ಮೇಲೆ ಇನ್ನೂ ಉಳಿಕೆ ಆಯಿತು. ಆ ಉಳಿಕೆ ಆದದ್ರಲ್ಲಿ ನಮ್ಗೆ ಇದು ಬಂದದ ಲಾಭ ಅನ್ನೋದು ಗೊತ್ತಾಯ್ತು ಸರ್. ಹೌದು ಸರ್. ಈಗ ಉದಾಹರಣೆಗೆ ಸರ್, ಇದನ್ನ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಬಗ್ಗೆ ಓದ್ತೀವಿ. ಒಂದು ಒಟ್ಟಾರೆಯಾಗಿ ಬಂದಾಗ ಹೇಗೆ ನೀವು ಒಂದು ಶಕ್ತಿ ಸಿಗುತ್ತೆ ಅನ್ನೋವಂಥದ್ದು, ಇದ್ರ ಮುಖಾಂತರ ನಾವು ಸಾಮಾಜಿಕ ಬಂಡವಾಳನ ಕೂಡ ಅವ್ರಿಗೆ ಅರ್ಥ ಮಾಡಿಸ್ಬೋದು. ನೀವು ಸಾಮಾಜಿಕ ಒಟ್ಟಿಗೆ ಬಂದ್ರೆ ಹೆಂಗಾಗುತ್ತೆ. ಈ ಪ್ರಯೋಗ ಮಾಡೋದ್ರಿಂದ ಒಂದೇನಾಯ್ತು ನಮ್ಮಲ್ಲಿ ಜನ ಮಹಿಳೆಯರಿಗೆ ಅಂದ್ರೆ, ಓಕೆ ನಾವು ಒಟ್ಟಿಗೆ ಬಂದ್ರೆ ನಮಗದು ಲಾಭ ಇದೆ. ಅದು ಸುಮ್ಮನೆ ಸಾಮಾಜಿಕ ಲಾಭ ಅಷ್ಟೇ ಅಲ್ಲ, ಆರ್ಥಿಕ ಲಾಭನೂ ಇದೆ. ಒಂದು ದಿವಸ ನಾವು ಒಂದು ಮೈಸೂರಿನ RMCಗೆ ಹೋಗಿ ಎಲ್ಲ ಪ್ರಾಡಕ್ಟನ್ನು ತಗೊಂಬಂದಿದ್ದರಿಂದ ನಮಗೆ ಇಷ್ಟು ಲಾಭ ಸಿಗೋದಾದರೆ, ನಾವು ಒಟ್ಟಾಗಿ ಕಲಿತು ವರ್ಷಗಳ ಕಾಲ ನಾವು ಒಂದು ಉದ್ದಿಮೆ ಸ್ಥಾಪಿಸಿದ್ರೆ ಅದರಿಂದ ನಿಮಗೇನು ಪರಿಣಾಮ ಸಿಗುತ್ತೆ ಅನ್ನೋದನ್ನು ನಾವು ಒಂದು ಪ್ರಾಯೋಗಿಕವಾಗಿ ಹೇಳ್ಕೊಡೋಕೆ ಸಾಧ್ಯ ಆಯಿತು. ತನ್ಮುಖಾಂತರ ಇವರೆಲ್ಲ ಜೊತೆಗೆ ಬಂದರು. ಈ ಥರ ಒಂದು 6 ತಿಂಗಳು ಯಾಕೆ ನಾವು ತೆಗೆದುಕೊಂಡ್ವಿ ಅಂತಂದರೆ, ಈ ಥರ ಅನೇಕ ಸಾಮಾಜಿಕ ಪ್ರಯೋಗಗಳನ್ನು ಪ್ರಾಯೋಗಿಕವಾಗಿ ನಾವು ಬಿಳಿಕೆರೆಯಲ್ಲಿ ಮಾತ್ರ ಅಲ್ಲ, ನಾನು ಹೇಳಿದಾಗೆ ಬೇರೆ ಬೇರೆ ಸ್ಥಳ ಏನು ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ, ಆ ಒಂದು ಜಾಗಗಳಲ್ಲೂ ಮಾಡಬೇಕಾಯ್ತು. ನಾವು ಒಂದೊಂದು ಇದೊಂಥರ ಈ ನಮ್ಮ ಜನಗಳಿಗೆ ಸುಲಭವಾಗಿ ಹೇಳೋದಾದ್ರೆ, ಇವತ್ತು ಬೇರೆ ಬೇರೆ ಇದೆಲ್ಲ ನಡೆಯುತ್ತಲ್ಲ, ಒಂದೊಂದು ರೌಂಡ್ ಆದಮೇಲೆ ಎಲಿಮಿನೇಷನ್ ಆಗ್ತಾರೆ. ಆ ಥರ ಒಂದು 3 ರೌಂಡ್ ಮಾಡಿ ಬೇರೆ ಬೇರೆ ಎಲಿಮಿನೇಷನ್ಗಳೆಲ್ಲ ಆದ ನಂತರ ಈ 14 ಜನ ಗಟ್ಟಿಯಾಗಿ ನಿಂತ್ಕೊಂಡ್ರು, ಎಲ್ಲ ಪ್ರಯೋಗಕ್ಕೂ ತಮ್ಮನ್ನು ತಾವು ಒಟ್ಕೊಂಡು. ಓಕೆ, ಅವಾಗ ನಮಗೂ ಒಂದು ಖಾತ್ರಿ ಏನು, ಈ 14 ಜನ ನಿಂತ್ಕೋತಾರೆ. ಯಾಕಂದರೆ ಇದು ಉದ್ದಿಮೆ, ನಾವು ಮಾಡ್ತಾ ಇರೋವಂಥದ್ದು ಏನೋ ಒಂದು ಸಾಮಾಜಿಕ ಯೋಜನೆ. ಅವ್ರು ದುಡ್ಡು ಕೊಟ್ಬಿಟ್ಟು ಒಂದು 5 ತಿಂಗಳು ಬನ್ನಿ 6 ತಿಂಗಳು ಬಂದು ಅನ್ನೋಕ್ಕಾಗಲ್ಲ. ವರ್ಷಗಳ ಕಾಲ ಅವರು ಒಬ್ಬ ಉದ್ದಿಮೆದಾರನಾಗಿ ಯೋಚನೆ ಮಾಡಬೇಕಾಗುತ್ತೆ. 5 ಪೈಸಾನೂ ಲಾಭ ಬರದೆ ಎಷ್ಟೋ ತಿಂಗಳುಗಳು ಸಂಬಳ ತಗೊಂಡಿಲ್ಲ ಅವರು, ಇಲ್ಲವೇ ಇಲ್ಲ. ಬಟ್ ನಾನು ಕೇಳಿದಾಗೆಲ್ಲ ಅವಾಗೆಲ್ಲ ಮಾತಾಡಿದಾಗ ಅವ್ರು ಹೇಳ್ತಾರೆ, ಬಿಡಿ ಸರ್ ಪರವಾಗಿಲ್ಲ, ನಮ್ಮ ತಾನೇ ಇದು, ನಾವು ಲಾಭ ಮಾಡ್ತೀವಿ ಒಂದು ದಿವಸ, ಇವತ್ತಲ್ದ್ರೆ 4 ದಿವಸ ಮಾಡ್ತೀವಿ ಬಿಡಿ. ನಾವು ಮನೇಲಿ ಕೂತಿದ್ರೆ ನಾವು ದುಡಿತಿರ್ಲಿಲ್ಲ ಅಲ್ವಾ, ನಮ್ಗೆ ಯಾರು ಕೂಲಿ ಕೊಡ್ತಿರ್ಲಿಲ್ಲ ಅಲ್ವಾ, ನಾವು ಹಂಗೆ ಅನ್ಕೋತೀವಿ. ಎಷ್ಟು ಸುಮಾರು ನಮಗೆ ಭಾಳ ದೊಡ್ಡ ಪ್ರಾಬ್ಲಮ್ ಆದದ್ದು ಅಂತಂದರೆ ಕೋವಿಡ್. ನಾವು ಶುರು ಮಾಡಿದ ಆ ಒಂದು 3-4 ತಿಂಗಳಷ್ಟೊತ್ತಿಗೆ ಕೋವಿಡ್ ಬಂದ್ಬಿಡ್ತು. 1 ವರ್ಷಗಳ ಕಾಲ ನಮ್ಮ ಇಡೀ ಚಟುವಟಿಕೆಗಳನ್ನ ಒಂಥರ ದಿಗ್ಬಂಧನ ಹಾಕಿಟ್ಬಿಡ್ತು ಅದು. ಆದರೂ ಸಹ ನಾವು ವಿಚಲಿತರಾಗದೆ ನಂಬಿಕೆ ಕಳ್ಕೊಳ್ಳದೆ 14 ಜನ ನಿಂತದ್ದು ಅದರ ಪರಿಣಾಮ ಅಂತ ಹೇಳ್ಬೋದು. ಯಾಕೆ ನೀವೆಲ್ಲ ಒಟ್ಟಾಗಿ ನಿಲ್ಬೇಕು ಅಂತ ಮನ್ಸು ಮಾಡಿದ್ರಿ ಪಾರ್ವತಿ ಅವರು? ಸರ್, ಅದು ಒಂಥರ ನನಗೆ ಏನೋ ಒಂಥರ ನಾವು ಇದು ಮಾಡಬೇಕು ಅನ್ನೋದು ಹಠ ಛಲ ಅಂತ ಇರುತ್ತಲ್ಲ ಸರ್, ಆ ಛಲ ಇತ್ತು ಸರ್. ನಮ್ಗೆ ಏನೇ ಕಷ್ಟ ಆಗಲಿ, ಅದು ಏನೇ ತೊಂದರೆ ಆಗಲಿ, ನಾವು ಮಾಡಬೇಕು, ಇದು ನಾವು ಸಂಬಳ ತಗೊಳ್ದಿದ್ರು ಪರವಾಗಿಲ್ಲ, ನಾವು ಮಾಡಬೇಕು ಅನ್ನೋದಾಯ್ತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಾವು ಮಾರ್ಕೆಟಿಂಗ್ ತರ ನಾವು ಯಾವ್ಯಾವ ತರ ಮಾರ್ಕೆಟಿಂಗ್ ಹೊರಗಡೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಕ್ ಹೋದ್ವಿ ನಾವು. ಒಂದು ನಾಲ್ಕು ಜನ ಸೇರಿ ಇಟ್ಕೆ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಥರ ಸಂಬಳ ತಗೋತಾ ಇದ್ದಾರೆ, ಅವ್ರಿಗೆ ಎಷ್ಟು ಕೂಲಿ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಒಂದು 4 ಜನ ಅಲ್ಲಿ ತಿಳ್ಕೊಂಡ್ವಿ. ಇನ್ನೊಂದು ಹೋಟ್ಲಿಗೆ ಹೋದ್ವಿ ಸರ್, ಅಲ್ಲಿ ಯಾವ ಥರ ಅಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೆಲಸ ಮಾಡೋರ್ಗೆ ಎಷ್ಟು ಕೂಲಿ ಕೊಡ್ಬೋದು, ಅವ್ರು ಬಿಸ್ನೆಸ್ ಮಾಡ್ತಾ ಇರೋರು ಎಷ್ಟು ದುಡ್ಡಾಕಿ ಅವ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅದನ್ನು ಸ್ವಲ್ಪ ಜನ ಹೋಗಿ ತಿಳ್ಕೊಂಡ್ವಿ. ಮತ್ತು ಇನ್ನೊಂದು 4 ಜನ ಅಂಗಡಿಗಳಿಗೆ ಹೋದ್ವಿ ಸರ್, ಅಂಗಡೀಲಿ ಹೋದಾಗ ಅಲ್ಲಿ ಯಾವ ಥರ ಅವರು ಮಾಡ್ತಾ ಇದ್ದಾರೆ, ಅವ್ರು ಯಾವ ಇಲ್ಲಿ ಅವ್ರ ಅಂಗಡೀಲಿ ತೊಗೊಂಡು ಪ್ರಾಡಕ್ಟ್ಗಳನ್ನ ಅವ್ರು ಯಾವ ಥರ ಮಾರ್ಬೋದು, ಮತ್ತು ನಾವೇನಾದರೂ ಇಲ್ಲಿಗೆ ತಂದು ಕೊಟ್ಟರೆ ನೀವು ತೊಗೋತೀರಾ ನಮ್ಮ ಪ್ರಾಡಕ್ಟ್ಗಳನ್ನ ಅಂತ ನಾವು ಆ ಥರ ಎಲ್ಲ ಒಂದು 4 ಜನ ಸೇರಿ ಸೇರಿ ಆ ಥರನೂ ಮಾಡಿದ್ವಿ ಸರ್. ಅದು ನಮಗೆ ಮಾಡ್ಬೋದು ಅನ್ನಿಸ್ತು ಸರ್ ಆ ಥರ ಅದು ಮಾಡಿದಾಗ. ಏನಕ್ಕೆ ಅಂದರೆ ಅವರು ಸ್ವಲ್ಪ ಸ್ವಲ್ಪ ಚಿಕ್ಕದ್ರಿಂದನೇ ಅವರು ದೊಡ್ಡವರಾಗಿರ್ತಾರೆ ಸರ್. ಅದು ಅವ್ರು ಅದನ್ನೇ ಹೇಳಿದ್ರು ಸರ್, ಇವತ್ತಿನ ನಾವು ಒಂದು 500 ತನಕ ಸಂಬಳ ತೊಗೋತಾ ಇದ್ದೀವಿ, ಸ್ಟಾರ್ಟಿಂಗಿಂದ 100-200 ಆ ಥರ ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತು. ನಮ್ಗೆ ಅದೊಂದು ಧೈರ್ಯ ಬಂತು ಸರ್, ಇವಾಗೇನೋ ಸಿಗ್ತಾ ಇಲ್ಲ ಯಾವುದು ಸಂಬಳ ಅಂತ ತಿಳ್ಕೊಬೋದು, ಮುಂದೆ ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ಧೈರ್ಯ ಬಂತು ಸರ್. ಸರ್, ಇಡೀ ಒಂದು ಯೋಜನೆ ಹೇಗೆ ಬಂತು ಅಂತ ಕೇಳಿದ್ರೆ, 2019 ಯೋಜನೆಯ ಒಂದು ಕಾರ್ಯ ಶುರುವಾಯಿತು. ನಾನು ಹೇಳ್ದಂಗೆ ಒಂದು 4 ತಾಲೂಕುಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಪ್ರಯೋಗ ಮಾಡಿ ಸುಮಾರು ಪ್ರತಿ ಪಂಚಾಯಿತಿಯಲ್ಲೂ 50-100 ಜನ ಮಹಿಳೆಯೊಂದಿಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ನಂತರದಲ್ಲಿ ನಾವು ಏನು ಬಿಳಿಕೆರೆಯನ್ನು ಐಡೆಂಟಿಫೈ ಮಾಡ್ಕೊಂಡ ನಂತರ 14 ಜನ ಅಲ್ಲಿ ಮಾಡ್ತಾರೆ ಅಂತ ಸುಮಾರು 2020 CFTRI ಜೊತೆ ಗ್ರಾಮ್ನ ಒಡಂಬಡಿಕೆ ಆಯಿತು. ಸೊ ಉದ್ದೇಶ ಇಷ್ಟೇ, ನಮ್ಮ ಮೈಸೂರಿನ ಒಂದು ಆಹಾರ ತಂತ್ರಜ್ಞಾನ ಸಂಸ್ಥೆ ಮೈಸೂರಿನ ಜನಕ್ಕೆ ಏನಾದರೂ ಒಂದು ಪ್ರಾಥಮಿಕವಾಗಿ ಮಾಡಬೇಕು ಅನ್ನೋಂಥ ನಾವು ಒಂದು ಅಲ್ಲಿ ಹೋಗಿ ಅಂದಿನ ನಿರ್ದೇಶಕರುಗಳನ್ನೆಲ್ಲ ಕೋರ್ಕೊಂಡಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಗ್ರಾಮ್ ಜೊತೆ ಇವತ್ತು CFTRIನ ಒಡಂಬಡಿಕೆ ಇದೆ, ನಾವು ಎಲ್ಲೆಲ್ಲಿ ಸಾಮಾಜಿಕವಾಗಿ ಈ ಕಾರ್ಯಕ್ರಮ ಮಾಡ್ತೀವಿ CFTRI ಫ್ರೀಯಾಗಿ ಮಾಡ್ತಾ ಇದೆ. ಅದಾದ ನಂತರ ಘಟಕ ಸ್ಥಾಪನೆ ಮತ್ತು ನೋಂದಣಿಯನ್ನು ಸುಮಾರು ಇದು ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ಸ್ ಅಂತ ಎಲ್ಲ ಮಹಿಳೆಯರು ಸೇರಿ ಇದನ್ನೇ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ ನಂತರ ಸೊ February 2021 ನಾವು ಇದನ್ನು ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆ ಆಗಿ ಅಂದರೆ ಈ 14 ಜನ ಮಹಿಳೆಯರು ಕೂಡ ಈ ಸಂಸ್ಥೆಯ ಸಮಾನ ಪಾಲುದಾರರು. ಇಲ್ಲಿ ಯಾರೊಬ್ಬರು ವರ್ಕರ್ ಅಲ್ಲ, ಯಾರೊಬ್ಬರು ಮಾಲೀಕರಲ್ಲ, 14 ಜನರು ಒಂದು ಸಮಾನ ಪಾಲುದಾರರಾಗಿ ಈ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನ ಯಾವ ರೀತಿ ನೋಂದಣಿ ಮಾಡಿದಿರಿ ಸರ್? ನಾವು ಇದನ್ನ ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿದ್ದೀವಿ. ಪಾರ್ಟ್ನರ್ಶಿಪ್ ಬಹಳ ಸುಲಭವಾದ ನೋಂದಣಿ ಪ್ರಕ್ರಿಯೆ ನಮಗೆ ತೋಚಿದ್ದಂಥದ್ದು ಅಂತಂದ್ರೆ, ಮತ್ತೆ ಮಹಿಳೆಯರವರ ಆ ಮಟ್ಟಕ್ಕೆ ಅದನ್ನ ಮ್ಯಾನೇಜ್ ಮಾಡಬಹುದು ಅನ್ನೋದು ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಮಾಡ್ಕೊಂಡು ರಿಜಿಸ್ಟ್ರಾರ್ ಆಫ್ ಇದರಲ್ಲಿ ನಾವು ಸೊಸೈಟೀಸ್ ಕಂಪನಿಗೆ ಹೋಗ್ಲಿಲ್ಲ, ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅಲ್ಲಿ ಅಲ್ಲಿ ಹೋಗಿ ನಾನು ಅದನ್ನ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಂತರ ಅದಕ್ಕೆ ಬೇಕಾದಂತಹ ಟ್ಯಾನ್ ಇರ್ಬೋದು, ಪ್ಯಾನ್ ಇರ್ಬೋದು, ಮತ್ತೆ ಇವತ್ತು ಈ ಒಂದು ಗುಂಪು MSME ZED ಸರ್ಟಿಫಿಕೇಟು ಮತ್ತೆ ಪ್ಲಾಟಿನಮ್ ಸರ್ಟಿಫಿಕೇಟ್ ತಗೊಳ್ಳೋಷ್ಟು ಮಟ್ಟಿಗೆ ಹೋಗಿದ್ದಾರೆ. MSME ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್, ಇದು ಪಾರ್ಟ್ನರ್ಶಿಪ್ ಫಾರ್ಮ್, 14 ಜನ ಪಾಲುದಾರ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದನ್ನ ಡೀಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ರಿಜಿಸ್ಟರ್ ಮಾಡಿದ ನಂತರ ಇವರಿಗೆ ಸಾಕಷ್ಟು ಉದ್ದಿಮೆ ಕೌಶಲ್ಯಗಳನ್ನು ಕೊಡ್ತು, ತರಬೇತಿಯನ್ನು ಗ್ರಾಮ್ ಕೊಡ್ತು. ನಾನು ಹೇಳ್ದಂಗೆ ಆ ಥರ ಪ್ರಾಯೋಗಿಕವಾಗಿರ್ಬೋದು, ತರಗತಿ ಚಟುವಟಿಕೆಗಳಿರ್ಬೋದು, ಸುಮಾರು ಇವನ ಒಂದು ಉದ್ದಿಮೆಯಾಗಿ ಯೋಚನೆ ಮಾಡಕ್ಕಂದ್ರೆ ಇಲ್ಲಿ ತನಕ ಒಬ್ಬ ಕೂಲಿ ಕಾರ್ಮಿಕರಾಗಿ ಯೋಚನೆ ಮಾಡ್ತಾ ಇರೋ ಮಹಿಳೆಗೆ ನಾವು ಉದ್ದಿಮೆದಾರರಾಗಿ ಚಿಂತನೆಯನ್ನು ಬದಲಾಯಿಸಬೇಕು. ಯಾವ ರೀತಿ ಇತ್ತು ತರಬೇತಿಗಳು ಪರ್ವತಿ ಅವರೇ? ತುಂಬ ಕಷ್ಟ ಇತ್ತು ಸರ್, ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ. ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆಮೇಲೆ ಅಲ್ಲಿ ಹೋಗಿ ಒಳಗಡೆ ಹೋದ್ರೂ ತುಂಬ ಭಯ, ಅವ್ರೇನು ಕೇಳ್ತಾರೋ ಇವ್ರೇನು ಕೇಳ್ತಾರೋ ಅನ್ನೋ ಭಯಗಳಿರ್ತಿತ್ತು. ತರಬೇತಿಗಳೆಲ್ಲ ತುಂಬ ಕಷ್ಟದಲ್ಲೇ ಇತ್ತು. ಆದರೂ ಆಮೇಲೆ ಏನು ಗೊತ್ತಿಲ್ಲದೆ ಇರೋ ಇರ್ತಿದ್ರಲ್ಲ ಸರ್, ಅವ್ರಿಗೂ ಭಯ ಆಗ್ತಿತ್ತು ಇಲ್ಲಿ ಏನಾಗುತ್ತೋ ಏನೋ ಏನೋ ಅಂತ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಯಿತು ಸರ್. ಈಗ 14 ಜನ ನೀವೇನಿದ್ದೀರಿ, ಎಲ್ಲರೂ ನಿಮ್ಮಂಗೆ ಇದ್ದಾರಾ? ಹೌದು ಸರ್, ನಮ್ಮಂಗೆ ಅಂತಂದರೆ ಈಗ ಓದ್ಲಿಕ್ಕೆ ಬರ್ದಿರೋರು ಇರ್ತಾರಲ್ಲ ಸರ್, ಅವರು ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಕೊಡ್ತಾ ಇರ್ತೀವಿ ಈ ಥರ ಎಲ್ಲ ಆ ಥರ ಮಾಡಿ ಅಂತ. ಎಲ್ಲರೂ ಒಂದೇ ಸಮನವಾಗಿದ್ದೀವಿ ಸರ್ ಇವಾಗ. ಹೌದು ಸರ್, ಅಂದರೆ ಎಲ್ಲರೂ ಒಂದೇ ರೀತಿ ಇದ್ದೀವಿ. ಹೌದು ಸರ್, ಎಲ್ಲ ಒಂದೇ ರೀತಿ ಮಾತಾಡ್ತೀರಿ, ಒಂದೇ ರೀತಿ ಬಿಸ್ನೆಸ್ ಮಾಡ್ತೀರಿ. ಹೌದು, ನಿಜ ಸರ್. ಎಲ್ಲರೂ ಇವಾಗ ನಾನು ಓದಿದ್ದೀನಿ ಸ್ವಲ್ಪ ಬರಿತೀನಿ ಅಂತ ನನಗೇನು ಜಾಸ್ತಿ ನಾವು ದುಡ್ಡು ತಗೊಳ್ಳಲ್ಲ ಸರ್. ಇಲ್ಲ ಅವ್ರು ಬರೆಯಲ್ಲ ಓದಲ್ಲ ಅವ್ರು ಕಡಿಮೆ ಕೆಲಸ ಮಾಡ್ತಾರೆ ಅಂತ ಅವ್ರಿಗೇನಿಲ್ಲ ಸರ್, ಎಲ್ಲ ಸಮಾನತೆಯಿಂದನೇ ತಗೊಳ್ತಾ ಇದೀವಿ ಸರ್. ಈಗ ನೀವು ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಹಳ್ಳಿಯಲ್ಲಿ ಈ ತರಹದ ಉದ್ದಿಮೆಗಳಿಗೆ ವಾತಾವರಣ ಇರೋದಿಲ್ಲ ಅಂತ, ಅಂದರೆ ಅಕ್ಕಪಕ್ಕದವರೇನೋ ಹೇಳ್ತಾರೆ, ಆಮೇಲೆ ಮನೆಯಲ್ಲಿ ಗಂಡ ಅಂದರೆ ಹೇಳ್ಬೋದು, ಇಲ್ಲ ಅತ್ತೆ ಮಾವಂದ್ರಿದ್ರೆ ಅವರು ಅಡ್ಕೋಬೋದು. ಈ ಥರ ಈ ಸಾಮಾಜಿಕವಾದ ಸಮಸ್ಯೆಗಳನ್ನು ಏನೇನು ಎದುರಿಸಿದ್ರಿ ತಾವು? ಸರ್, ನಮ್ಮಲ್ಲಿ ಹೇಳಬೇಕು ಅಂದರೆ ನಮಗೆ ಮನೆಗಳಲ್ಲಿ ಸಪೋರ್ಟ್ ಮಾಡಿದ್ರು ಸರ್. ನಿಮ್ಮ ಮನೆ? ನಮ್ಮ ಮನೆಯಲ್ಲಿ ನಿಜವಾಗ್ಲೂ. ಹೌದು ಸರ್. ಬೇರೆ ನಮ್ಮಲ್ಲಿರೋರ್ಗು ಸುಮಾರು ಕಷ್ಟಗಳಿದೆ. ಅವ್ರಿಗೂ ಈಗ ಒಬ್ಬ ಮಕ್ಕಳುಗಳಿರ್ತಾರೆ, ಅದು ಕಷ್ಟ. ಮತ್ತೆ ಅತ್ತೆ ಮಾವ ಇದ್ರು, ಅವ್ರಿಗೊಂದು ಇಬ್ಬರು ಮೂರು ಜನಕ್ಕೆ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗೆಲ್ಲ ಸರಿಯಾಗಿದೆ. ಅಂದರೆ ನಮ್ಮ ಅಲ್ಲಿ ನಾವು 14 ಜನ ಇರೋದ್ರಲ್ಲಿ ಸರ್, ನಮಗೆ ಎಲ್ಲರಿಗಿನ್ನ ಅಕ್ಕಪಕ್ಕದವ್ರಿಗಿನ್ನ ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಪೋರ್ಟ್ ಯಾವಾಗಲೂ ಇರುತ್ತೆ. ಹೌದು ಸರ್. ಅಕ್ಕಪಕ್ಕದವ್ರಿಗೆಲ್ಲ ಸರ್, ಈಗ ನಾವು ಅಕ್ಕಪಕ್ಕದವ್ರು ಮಾತಾಡ್ತಾರೆ ಅಂತ ನಾವು ಕೆಲಸಕ್ಕೆ ಹೋಗದೆ ಇರೋಕ್ಕಾಗುತ್ತೆ ಸರ್? ಹೌದು ಸರ್. ಅದ್ಯಾವುದನ್ನು ತಾವು ತಲೆಗಚ್ಚಿಕೊಂಡಿಲ್ಲ ಸರ್. ಮುಂದುವರಿಸಿ ಡಾಕ್ಟ್ರೆ. ಸರ್, ಅದಾದ ನಂತರ ಏನು ಇವ್ರಿಗೆ ತರಬೇತಿಗಳಾಯ್ತು? ಬಹಳ ನಾನು ಸಂದರ್ಭ ಹೇಳೋದನ್ನು, ಸಿ ಎಫ್ ಟಿ ಆರ್ ಐ ಲ್ಯಾಬೊರೇಟ್ರಿಗೆ ಕರ್ಕೊಂಡು ಹೋಗಿ ನಮ್ಮ ಮಹಿಳೆಯರಿಗೆ ಅಲ್ಲಿ ತರಬೇತಿಗಳನ್ನ ಕೊಟ್ಟರು. ಬಹಳ ಉತ್ಕೃಷ್ಟವಾದಂಥ ತರಬೇತಿ. ಸೊ ಸಿ ಎಫ್ ಟಿ ಆರ್ ಐನಲ್ಲಿ ಟೆಕ್ನಿಕಲಿ ತರಬೇತಿ ಆಯಿತು. ಅದಾದ ನಂತರ ನಾವು ಉತ್ಪಾದನೆಯನ್ನು ಟ್ರಯಲ್ ಪ್ರೊಡಕ್ಷನ್ ಶುರು ಮಾಡಬೇಕಾಯ್ತು. ಯಾಕಂದರೆ ತಕ್ಷಣ ಇವರೆಲ್ಲ ಹೊಸದಾಗಿತ್ತು, ಮತ್ತು ಮಾರುಕಟ್ಟೆಗೆ ಹೋಗಬೇಕು. ಮತ್ತು ನಾವು ಒಂದು ಯೋಚನೆ ಮಾಡಿದ್ದು, ನಮ್ಮ ಈ ಪ್ರಾಡಕ್ಟ್ಗಳನ್ನು ಯಾರೊಬ್ಬರೂ ಮಹಿಳೆಯರು ಪಾಪ ಎಲ್ಲೋ ಬಿಳಿಕೆರೆಯಲ್ಲಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ತಗೋಬಾರ್ದು. ಇದನ್ನು ತಗೊಂಡ್ರೆ ನೀವು ಯಾವುದೇ ಒಂದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಜೊತೆ ಕಂಪೇರ್ ಮಾಡಿಕೊಂಡು ತಗೋಬೇಕು. ಅದು ಕಲ್ಪನೆ ನಮ್ಮಲ್ಲಿ ಸ್ಪಷ್ಟವಾಗಿ ಇದ್ದದ್ರಿಂದ ನಾವು ಕ್ವಾಲಿಟೀಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅವ್ರಿಗೆ ಬೇಕಾದಂಥ ಹೈಜೀನ್ ಕ್ವಾಲಿಟಿಗಳನ್ನ ಹಿಡಿದು, ನೀವು ಹೊತ್ತು ಬಿಳಿಕೆರೆಗೆ ಹೋದರೆ ಅವರು ತಲೆ ವಸ್ತ್ರಗಳನ್ನು ಧರಿಸಿರ್ತಾರೆ, ಗ್ಲೌಸ್ ಹಾಕ್ಕೊಂಡಿರ್ತಾರೆ, ಏಪ್ರನ್ಗಳನ್ನು ಹಾಕ್ಕೊಂಡಿರ್ತಾರೆ. ಒಂದು ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಹೆಂಗೆ ನಡೀಬೇಕು ಆ ಥರದ ಸಂಪೂರ್ಣವಾಗಿ ಅವರು ಮಾಡ್ತಿರ್ತಾರೆ. ಹಾಗಾಗಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಮಾಡುತ್ತೋ ಅದೇ. ಇವತ್ತು ನಮ್ಮ ವಿಮಿಲ್ನ ಪ್ಯಾಕೇಜಿಂಗ್ ಇಂದ ನೋಡಿದ್ರು, ನೀವು ವಿಮಿಲ್ ಬ್ರ್ಯಾಂಡ್ ಅಂತ ಏನಿದೆ ಅದು ಪ್ಯಾಕೇಜಿಂಗ್ ಇಂದ ನೋಡಿದ್ರು ಯಾವುದೇ ತರದಲ್ಲೂ ಓಕೆ ಇದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಕಮ್ಮಿ ಇದೆ ಅಂತ ಅನ್ನಕ್ಕೆ ಆಗದೇ ಇಲ್ಲ. ಮತ್ತೆ ಫಸೈ FSSAI ಏನು ಸರ್ಟಿಫಿಕೇಶನ್ ತಗೋಬೇಕಿತ್ತು, ಅದೆಲ್ಲ ಒಂದು ನಾವು ಸ್ಟ್ಯಾಂಡರ್ಡ್ಗಳನ್ನ ಮಾನದಂಡಗಳನ್ನ ನಾವು ಮುಟ್ಲೇಬೇಕಾಗಿತ್ತು. ಹಾಗ ಅದನ್ನೆಲ್ಲನೂ ತರಬೇತಿ ಕೊಟ್ಟು ಸುಮಾರು 2021 ನಾವು ಡಿಸೆಂಬರ್ ತಿಂಗಳಲ್ಲಿ ಘಟಕ ಉದ್ಘಾಟನೆ ಆಯಿತು. ಮತ್ತೆ ಆ ಒಂದು ಉದ್ಘಾಟನೆ ಆಗಿ ಪ್ರಾಡಕ್ಟ್ಗಳು ಮಾರುಕಟ್ಟೆಗೆ ಸುಮಾರು March 2022 ಬರಲಿಕ್ಕೆ ಶುರುವಾಯಿತು. ಇವತ್ತು ನಮ್ಮ ವಿಮಿಲ್ ಒಂದು ಉತ್ಪನ್ನಗಳನ್ನ ನೀವು ಪ್ರತಿಷ್ಠಿತ ಸಂಸ್ಥೆಗಳಾದ ಅಮೆಜಾನಲ್ಲಿ ನೋಡ್ಬೋದು, ಬಿಗ್ ಬ್ಯಾಸ್ಕೆಟಲ್ಲಿ ನೋಡ್ಬೋದು, ಫ್ಲಿಪ್ಕಾರ್ಟಲ್ಲಿ ನೋಡ್ಬೋದು, ಮತ್ತು ಮೈಸೂರಿನಲ್ಲಿ ಸುಮಾರು ಒಂದು 60 ಅಂಗಡಿಗಳಲ್ಲಿ ನೇರವಾಗಿ ಸಿಗುತ್ತೆ. ವಾಟ್ಸಪ್ ಮುಖಾಂತರ ಇದಕ್ಕೆ ಆರ್ಡರ್ ಮಾಡಿ ತೆಗೆದುಕೊಳ್ಳಬಹುದು. ಬೆಂಗಳೂರಲ್ಲಿ ಸುಮಾರು 100 ಹೆಚ್ಚು ಮಳಿಗೆಗಳು ಬರ್ತಾ ಇದೆ. ಇವತ್ತು ಪ್ರತಿಷ್ಠಿತ ಸಂಸ್ಥೆ ಆದ ಉದಾಹರಣೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಸುಮಾರು 35 ಕಡೆ ಬೆಂಗಳೂರಿನಲ್ಲಿ ಈ ಒಂದು ಪ್ರತಿ ಒಂದು ದಿನ ಬಿಟ್ಟು ದಿನ ಈ ನಮ್ಮ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದೆ ಆ ಒಂದು ಜನಗಳಿಗೆ. ಮತ್ತು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಟ್ರೈಫೆಡ್ ಇರ್ಬೋದು, ಮತ್ತು ಏನು ಭಾರತ ಸರ್ಕಾರದ ಟ್ರೈಫೆಡ್ ರಚನೆ ಮಾಡಿದೆ ಅವರಿರ್ಬೋದು, ಮತ್ತು ವಿಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಒಂದು ಪೋರ್ಟಲ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಅಂತ ಹೇಳ್ತೀವಿ ಈ ಮಾರುಕಟ್ಟೆಗಳಲ್ಲಿ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಸಿಗೋ ಹಾಗೆ ಹಂತ ಹಂತವಾಗಿ ನಾವು ಮಾಡ್ತಾ ಬಂದ್ವಿ. ಇದೆಲ್ಲ ನೀವೇ ಮಾಡ್ತೀರಮ್ಮ ಮಾರುಕಟ್ಟೆ ಎಲ್ಲ? ಈಗೇನಂತ ಏನು ಈ ಮಾರುಕಟ್ಟೆ ಮೊಬೈಲಲ್ಲಿ ಬಳಸೋದು ಅಥವಾ ಇಂಟರ್ನೆಟ್ಟಲ್ಲಿ ಮಾರ್ಕೆಟ್ ಮಾಡೋದು ಅದೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ? ಇಲ್ಲ ಸರ್, ನಮಗೆ ಟ್ರೈನಿಂಗ್ ಕೊಟ್ಟರು ಸರ್. ನಮ್ಗೆ ಇವಾಗ ಎಲ್ಲ ಸಪೋರ್ಟ್ ಮಾಡ್ತಾ ಇರೋದ್ರೆ ಗ್ರಾಮ ಸಂಸ್ಥೆಯಿಂದ ಸರ್. ಓಕೆ. ಹೌದು ಸರ್, ಮಾರ್ಕೆಟಿಂಗ್ ಸಪೋರ್ಟು ನಮಗೆ ಗ್ರಾಮ ಸಂಸ್ಥೆ ಮಾಡ್ತಾರೆ. ಅವರು ಒಂದು ಮಾತು ಹೇಳಿದ್ರು, ನಾವು ಹೆಣ್ಮಕ್ಳು ಹಳ್ಳಿನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು ನಾವು ಈ ಉತ್ಪನ್ನ ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತ ನೀವೇನ್ ಯಾರನ್ನು ಕೇಳಕ್ ಹೋಗಲ್ಲ ಅಲ್ವಾ? ಅತ್ಯಂತ ಉತ್ಕೃಷ್ಟವಾದ ಗುಣಮಟ್ಟದ ಉತ್ಪನ್ನ ನಾವು ನಿಮಗೆ ಕೊಡ್ತೀವಿ ತಗೊಳ್ಳಿ ಅಂತಲೇ ತಾವ್ ಹೇಳ್ತೀರಿ ಎಲ್ಲಿ ಹೋದ್ರು. ಹೌದು ಸರ್. ಅಲ್ವಾ, ಅದ್ ನಮ್ದು ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ದು ಬ್ರ್ಯಾಂಡ್ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಸರ್. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಸರ್. ಅವ್ರು ಹೇಳ್ತಾರೆ, ಇಲ್ಲ ನಿಮ್ದು ತುಂಬಾ ಚೆನ್ನಾಗಿದೆ, ನೀವ್ ಇಲ್ಲಿ ಮಾರ ಅಂತದಲ್ಲ, ತುಂಬಾ ಎತ್ತರದಲ್ಲಿ ಇರುತ್ತೆ ಈ ಬ್ರ್ಯಾಂಡ್, ತುಂಬಾ ಚೆನ್ನಾಗಿದೆ ಅಂತ ಸರ್. ಯಾರು ನೋಡಿದ್ರು ಅಷ್ಟೇನೆ ತುಂಬಾ ಖುಷಿ ಪಡ್ತಾರೆ ಸರ್. ನಮ್ಮ ಬಹಳ ವಿಚಾರದಲ್ಲಿ ತುಂಬಾ ನಾವು ಸಮಯ ತೆಗೆದುಕೊಂಡ್ವಿ. ಪ್ಯಾಕೇಜಿಂಗ್ ಕಾಣಬೇಕು, ಡಿಸೈನಿಂಗ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಮಾನ ಮನಸ್ಕ ಸಂಸ್ಥೆ ಅದ ರೂರಲ್ ಗುಡ್ ಅಂತ ಬೆಂಗಳೂರಿನ ಒಂದು ಸಂಸ್ಥೆ, ಅವರು ಇನಿಷಿಯಲಿ ಏನೂ ಲಾಭ ಸಿಗದೆ ಹೋದ್ರು ಕೈ ಜೋಡಿಸಿ ನಾವು ಮಹಿಳಾ ಒಂದು ಪ್ರಾಡಕ್ಟನ್ನು ಮಾರುಕಟ್ಟೆಗೆ ತರ್ತೀವಿ ಅಂತ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಗ್ರಾಮ ಸಂಪೂರ್ಣವಾಗಿ ಇಡೀ ಮಾರುಕಟ್ಟೆ, ನಾನು ಸ್ವತಃ ನಾನು ಮೂಲಭೂತವಾಗಿ MBA ವಿದ್ಯಾರ್ಥಿ, ಹಾಗಾಗಿ ನಾನು ಕಲ್ತಂಥ ಮಾರ್ಕೆಟಿಂಗ್ನ ಸಂಪೂರ್ಣ ಕೌಶಲ್ಯವನ್ನು ಇಲ್ಲಿಗೆ ಯಾಕೆ ಬಳಸಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ಆ ಥರದ್ದೆಲ್ಲವನ್ನು ಮಾಡಿ ಆ ಕಾರಣದಿಂದ ಒಂದು ಪೊಸಿಷನಿಂಗ್ ಮಾಡಿದ್ವಿ. ಏನು ಬ್ರ್ಯಾಂಡ್ ಪೊಸಿಷನಿಂಗ್ ಅಂತ ಏನು ಕರಿತೀವಿ, ಇದನ್ನು ಒಂದು ಎಲ್ಲಿ ನಿಲ್ಲಿಸ್ಬೇಕೋ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬಿಟ್ರೆ ಒಂದು ನಾವೇನು ಬೆಂಚ್ ಮಾರ್ಕ್ ಸೆಟ್ಟಿಂಗ್ ಅಂತ ಕರಿತೀವಿ, ಆ ಥರದಲ್ಲಿ ಬೆಂಚ್ ಮಾರ್ಕ್ ಆಗುತ್ತೆ. ಸೊ ಆ ಕಾರಣದಿಂದನೇ ಇವತ್ತು ಎಲ್ಲ ಪ್ರತಿಷ್ಠಿತ ಈ ಮಾರುಕಟ್ಟೆಗಳಲ್ಲಿ ಇದೆ. ಮತ್ತು ಅಲ್ಲಿಗೆ ಹೋಗಬೇಕು ಅಂತಂದ್ರೂ ತಾವು ಅರ್ಥ ಮಾಡ್ಕೋಬಹುದು. ಈ ಆ ಒಂದು ಮಾನದಂಡಗಳನ್ನೆಲ್ಲ ಪೂರೈಕೆ ಮಾಡದೇ ಹೋಗಿದ್ದಿದ್ರೆ ಅದು ಕ್ವಾಲಿಟಿ ಮಾನದಂಡ ಇರ್ಬೋದು, ಮತ್ತು ಅದು ಹೆಂಗೆ ಕಾಣುತ್ತೆ ಆ ಮಾನದಂಡನೂ ಇರ್ಬೋದು, ಪ್ಯಾಕೇಜಿಂಗ್ ಮಾನದಂಡಗಳು ಇರ್ಬೋದು, ಅದು ಇಲ್ಲದೆ ಹೋಗಿದ್ರೆ ಅವ್ರು ಯಾರು ತಗೊಳ್ತಿರ್ಲಿಲ್ಲ. ನಿಜ. ಏನೇನೆಲ್ಲ ಯಂತ್ರಗಳು ಇಟ್ಕೊಂಡಿದ್ರಮ್ಮ? ಮೊದಲಿಗೆ ರಾಗಿ ಒನಿಯೋ ಯಂತ್ರ ಇದೆ ಸರ್. ಅದಾದ ನಂತರ ಪಾಲಿಶ್, ರಾಗಿ ಪಾಲಿಶ್ ಮಾಡೋದು, ಮತ್ತೆ ಅದಾದ ನಂತರ ರಾಗಿ ಫ್ಲೋರ್ ಮಾಡೋದು, ಮತ್ತೆ ಅದಾದ್ಮೇಲೆ ರಾಗಿದು ಒಣಗಿಸೋದು ಮಿಷಿನ್ ಇದೆ, ಡ್ರೈಯರ್ ಮಿಷಿನ್, ರೋಸ್ಟರ್ ಮಿಷಿನ್ ಇದೆ, ಇನ್ಸ್ಟೆಂಟ್ಲಿ ರಾಗಿ ಮುದ್ದೆ ಮಿಕ್ಸ್ ಇದೆ, ಅದು ಅದು ಹೊಸ ಮಿಷಿನ್ ಸರ್, ಅದಿದೆ. ಮತ್ತೆ ಇನ್ನೇನು ತೂಕದ್ದು ಆ ತರ ಎಲ್ಲ ಇದೆ ಸರ್. ಬಿಸ್ಕತ್ ಮಾಡೋದು ಎಲ್ಲ ಇದೆ ಸರ್. ಓವನ್ಗೆ ಇವಾಗ ನಾವು ಮಾಡ್ತಾ ಇದ್ದೀವಿ ಸರ್, ನಾವು ಪೌಡ್ರು ನಾವೆಲ್ಲ ಬೇರೆ ಅಳತೆ ಎಲ್ಲ ನಾವೇ ಮಾಡ್ಕೊಡ್ತಾ ಇದ್ದೀವಿ. ಓವನ್ ಮಾತ್ರ ಇಲ್ಲ ಸರ್, ಅದು ಬೇರೆಯವ್ರ ಹತ್ರದಿಂದ ಸ್ವಲ್ಪ ಬೇಯಿಸ್ಕೊಳ್ತಾ ಇದೀವಿ ಸರ್. ಶಿಶು ಪೋಷಣ ಅಂದ್ರೆ ಏನು? ಮಕ್ಕಳದು ಸರ್, ಅದು ರಾಗಿ ಸರಿ ಸರ್. ಇದು ರಾಗಿ ಸರಿ? ರಾಗಿ ಸರಿ. ಚಿಕ್ಕ ವಯಸ್ಸಿಂದ ಅಜ್ಜಿರು ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ತಿನ್ನಿಸ್ಕೊಂಡು. ನಿಮ್ಮ ಶಿಶು ಪೋಷಣ ವಿಶೇಷತೆ ಏನು ಸರ್? ವಿಶೇಷತೆ ಅಂದ್ರೆ ನಮ್ಗೆ ಇವಾಗ ರಾಗಿ ನಮ್ಮ ಮಕ್ಳಿಗೂ ಕೊಟ್ಟಿದೀವಿ ಸರ್, ಇದನ್ನ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಸರ್ ಈ ತಿನ್ನಕ್ಕೂ. ನಮ್ ಸರ್ ಇವಾಗ್ಲೂ ಯಾವಾಗ್ಲೂ ಮಾಡಿಸ್ಕೊಂಡು ಹೋಯ್ತಾನೆ ಇರ್ತಾರೆ ಸರ್ ಅವರು. ಒಂದು ಅಂದ್ರೆ ಸರ್, ನಾನು ಈಗಾಗಲೇ ಹೇಳಿದಾಗೆ ಒಂದು ಟೆಕ್ನಾಲಜಿ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್, ಒಂದು ಮಾನ್ಯತೆ ಪಡೆದ ಟೆಸ್ಟೆಡ್ ಟೆಕ್ನಾಲಜಿ ನಾವು ಬಳಸ್ತಾ ಇರುವಂತದ್ದು. ಎರಡನೇದು ಸ್ಥಳೀಯವಾಗಿ ನ್ಯಾಚುರಲ್ ರಾಗಿಯನ್ನ ಪ್ರೊಕ್ಯೂರ್ ಮಾಡ್ಕೋತಾರೆ, ಮೊಳಕೆ ಬರೆಸ್ತಾರೆ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮೊಳಕೆಯನ್ನು ಬರೆಸಿ ಅದನಂತರ ಅದನ್ನು ಉರಿದು ರಾಗಿ ಸರಿಯನ್ನು ಮತ್ತು ಸೀವಿಂಗ್ ನಾವೇನು ಮಾಡಿದ್ದೀವಿ, ನಮ್ಮ ಯಂತ್ರ ಇದೆ, ಬಹಳ ಮಕ್ಕಳಿಗೆ ತ್ರಾಸಾಗದೇ ಇರೋ ಥರ ಅದು ಇರೋ ಥರ ಒಂದು ಕ್ವಾಲಿಟಿಯಲ್ಲಿ ಆ ಒಂದು ಸ್ಟೇಜ್ ಒನ್ ಬರುತ್ತೆ. ಸ್ಟೇಜ್ ಟೂ ಅಲ್ಲಿ ಅವ್ರಿಗೆ ಪೋಷಕಾಂಶಗಳನ್ನು ಹೆಚ್ಚು ಹೆಚ್ಚು ಸಿಗಲಿ ಅಂತ ಮೌಲ್ಯವರ್ಧನೆಯನ್ನು ಮಾಡಿ ಬೇರೆ ಬೇರೆ ಧಾನ್ಯಗಳನ್ನು ಕೂಡ ಅಲ್ಲಿ ಜೊತೆ ಸೇರಿಸಿ ಸ್ಟೇಜ್ ಟೂ ಪ್ರಾಡಕ್ಟ್ ಆಗುತ್ತೆ. ಹೇಗೆ ಮಕ್ಕಳಿಗೆ ಪೋಷಕಾಂಶಗಳು 6 ತಿಂಗಳೊಳಗಡೆ ಏನು ಬೇಕಾಗುತ್ತೆ, 6 ತಿಂಗಳಿಂದ 18 ತಿಂಗಳೊಳಗಡೆ ಏನು ಬೇಕಾಗುತ್ತೆ, ಆ ಮಾನದಂಡಗಳನ್ನೆಲ್ಲ ನೋಡಿಕೊಂಡು ಆಗಿ 2 ಸ್ಟೇಜಲ್ಲಿ ಈ ಒಂದು ಉತ್ಪನ್ನ ತಯಾರಾಗುತ್ತೆ. ಈಗ ಆರಂಭದಲ್ಲಿ ಇದಕ್ಕೆಲ್ಲ ಬಂಡವಾಳಕ್ಕೆ ಏನು ಮಾಡಿದ್ರಮ್ಮ ಸರ್? ಬಂಡವಾಳಕ್ಕೆ ಅಂದರೆ ನಮಗೆ ಮೊದಲಿಗೆ ಗ್ರಾಮ ಸಂಸ್ಥೆ ಟ್ರೈನಿಂಗ್ ಕೊಟ್ಟರು, ಹುರ್ತ ಎಲೆಕ್ಟ್ರಾನಿಕ್ಗೆ ಅಲ್ಲಿ ಹಣಕಾಸಿನ ಸಹಾಯ ಮಾಡಿದ್ರು ಸರ್. ಎಷ್ಟು ಮಾಡಿದರು ಸರ್? ಅಂದಾಜು ಒಂದು ಹೇಳಬೇಕು ಅಂದರೆ ಹೇಳಷ್ಟು ಶಕ್ತಿನೂ ಇಲ್ಲ ಸರ್, ಅದು ತುಂಬ ಮಾಡಿದ್ದಾರೆ ಸರ್. ಏನಕ್ಕೆ ಅಂದರೆ ಈಗ ನಮ್ಗೆ ಯಾರು ಆ ಥರ ಮುಂದೆ ಬಂದು ನಾವು ಹಣಕಾಸು ಸಹಾಯ ಮಾಡ್ತೀವಿ ಅಂತಲೇ ಹೇಳೋದಿಲ್ಲ. ನಂಗೆ ಅರ್ಥವಾಗಲಿಲ್ಲ ಎಷ್ಟು ಮಾಡಿದ್ರು ಸರ್. ಅಂದಾಜು ಸುಮಾರು ಅಲ್ಲಿ ನಾವು ಇದಕ್ಕೆ ತೆಗೆದುಕೊಂಡ್ರೆ 60 ಲಕ್ಷ ರೂಪಾಯಿಗಳ ಒಂದು ಬಂಡವಾಳವನ್ನು ಅಲ್ಲಿ ಹೂಡಿಕೆ ಆಗಿದೆ ಸರ್. 60 ಲಕ್ಷ ಅಲ್ಲಿಗೆ ಬೇಕಾದಂಥ ಮಷಿನರೀಸ್ಗಳಿರಬಹುದು ಅದೆಲ್ಲ ಇರ್ಬೋದು. ಇನ್ ರಿಕರಿಂಗ್ ಕಾಸ್ಟ್ ಅಂತ ಏನಿರುತ್ತೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇವರು ಉತ್ಪಾದನೆ ಮಾಡೋದ್ರಿಂದ ಅದ್ರಲ್ಲಿ ಬರ್ತಾನೂ ಇರುತ್ತೆ, ಬಟ್ ಇನಿಷಿಯಲಿ ಬೇಕಾದಂಥ ಬಂಡವಾಳವನ್ನು ಆ ಸಂಸ್ಥೆಯಿಂದ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಭಾಳ ವಿಶೇಷವಾಗಿ ಹೇಳಬೇಕು, ಯೋಜನೆಗೆ ನಾವು ಕಡಿಮೆ ಕೂಡ ಎಕ್ಸ್ಪೆಂಡಿಚರು, ಇದು 60 ಲಕ್ಷ ಅಂತ ಅನ್ಸಕ್ಕೆ ಜಾಸ್ತಿ ಅನ್ನಿಸ್ಬೋದು, ಬಟ್ ಇವತ್ತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಾವು ನೋಡ್ತಾ ಹೋದ್ರೆ ಅದು ತಾಳ ಕಡಿಮೆ ಬಂಡವಾಳ. ಇಡೀ ಒಂದು ಆ ಬಿಲ್ಡಿಂಗ್ ಏನು ಬೇಕಾಯಿತು, ಅದು ನಾವು ಬಳಕೆ ಆಗದೆ ಬಿದ್ದಿದ್ದ ಸ್ತ್ರೀ ಶಕ್ತಿ ಸೌಧವನ್ನು ಬಳಸ್ಕೊಂಡ್ವಿ. ಪ್ರತಿಯೊಂದು ಊರಲ್ಲೂ ನಾವು ಇದಕ್ಕೆ ಸಾಮರ್ಥ್ಯ ಸೌಧ ಅಥವಾ ಸ್ತ್ರೀ ಶಕ್ತಿ ಸೌಧಗಳನ್ನ ಕಟ್ಬಿಟ್ಟಿರ್ತೀವಿ ಸರ್ಕಾರದ ವತಿಯಿಂದ, ಅದಾಗಿರುತ್ತೆ. ಬಟ್ ಸುಮಾರು ಕಡೆ ಅದು ಏನು ಉದ್ದೇಶಕ್ಕೆ ಬಳಕೆ ಆಗಬೇಕು ಅದಕ್ಕೆ ಆಗ್ತಿರ್ಲಿಲ್ಲ. ಅದೇ ಥರ ಬಿಳಿಕೆರಲ್ಲೂ ಕೂಡ ಕಿಟಕಿ ಕಿತ್ತೋಗಿ ಅದು ಇಡೀ ಧೂಳು ತುಂಬೋಗಿ ಆ ಕಟ್ಟಡ ಇತ್ತು. ನಾವು ಹೋಗಿ ಸರ್ಕಾರದ ಜೊತೆ ಮಾತಾಡಿ ಕೋರ್ಕೊಂಡ್ವಿ ಇದು ಮಹಿಳೆಯರಿಗೆ ಕೊಡಿ ಅಂತ, ಅದಕ್ಕಾಗಿ ಸರ್ಕಾರ ಅದನ್ನು ಕೂಡ ಅದನ್ನು ಮಾಡಿಕೊಟ್ರು. ಆ ಬಿಲ್ಡಿಂಗ್ ನಾವು ಮಾಡಿದ್ವಿ, ಹಾಗಾಗಿ ನಾವು ಬಿಲ್ಡಿಂಗ್ ಕಟ್ಟುವಂಥ ಪ್ರಮೇಯ ಬರಲಿಲ್ಲ, ಆ ಥರದ್ದು ನಮಗೆಲ್ಲ ಅವಕಾಶ ಸಿಕ್ತು. ಹಾಗೆ ಲೋಕಲ್ ಗ್ರಾಮ ಪಂಚಾಯತಿ, ಬಿಳಿಕೆರೆ ಗ್ರಾಮ ಪಂಚಾಯತಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಯಾಕಂದರೆ ಒಂದು ಗ್ರಾಮ ನಿಜವಾಗಿಯೂ ಅಭ್ಯುದಯ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಗಳ ಪಾತ್ರ ಬಹಳ ದೊಡ್ಡದಿದೆ. ಆ ನಿಟ್ಟಿನಲ್ಲಿ ಬಿಳಿಕೆರೆಯ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಹಳ ಸಹಯೋಗವನ್ನು ಕೊಟ್ಟರು. ಅವ್ರು ಕೊಡದೆ ಹೋಗಿದ್ರೆ ಕಟ್ಟಡ ಸಿಗ್ತಿರ್ಲಿಲ್ಲ, ಆ ಕಟ್ಟಡಗಳನ್ನ ಮಾಡಿಕೊಟ್ರು. ಆ ಕಟ್ಟಡಗಳಿಗೆ ಇನಿಷಿಯಲಿ ಬೇಕಾದ ಒಂದು ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ, ಕಾಂಪೌಂಡನ್ನು ಶಾಸಕರ ನಿಧಿಯಿಂದ ಮಾಡಿಸಿಕೊಟ್ರು ಪಂಚಾಯತಿ ಮೆಂಬರ್ಗಳೆಲ್ಲ ಸೇರಿ. ಸರ್ ಇದೊಂಥರ ನಾನು ಹೇಳೋಕ್ಕಾದ್ರೆ ಬರೀ ಒಂದು 14 ಜನರ ಸಾಧನೆಯ ಒಂದು ಅದಷ್ಟೇ ಅಲ್ಲ, ಇಡೀ ಗ್ರಾಮಕ್ಕೆ ಒಂದು ಮಾದರಿ, ಒಂದು ಗ್ರಾಮ ಜೊತೆಯಾಗಿ ನಿಂತರೆ ನಾವು ಏನು ಒಂದು ಸ್ವಾವಲಂಬನೆಯ ಕೇಂದ್ರವನ್ನು ಸ್ಥಾಪಿಸ್ಬೋದು, ಜೀವನೋಪಾಯದ ಕೇಂದ್ರವನ್ನು ಸ್ಥಾಪಿಸ್ಬೋದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಿಂತಿದೆ. ಈಗ ಪಾರ್ವತಮ್ಮನವ್ರೆ, ನಿಮ್ಮನ್ನ ಯಾರು ನಾವು ಬಂದು ಸೇರ್ಕತೀವಿ ಅಂತ ಕೇಳಲ್ವೇ? ಕೇಳ್ತಾ ಇರ್ತಾರೆ ಸರ್, ಕೇಳ್ತಾ ಇರ್ತಾರೆ ಸರ್, ನಾವು ಹೋಗೋದು ನೋಡಿ ನಾವು ಬರ್ತೀವಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ. ಮೊದಲಿಗೆ ಅಂದರೆ ಸರ್ ನಾವು 50 ಜನ ಇದ್ವಿ ಟ್ರೈನಿಂಗ್ಗೆ, 50 ಜನ ಇದ್ದು ಟ್ರೈನಿಂಗ್ಗೆ 40-50 ಜನ ತನಕ ಇದ್ವಿ. ಆವಾಗ ಯಾವಾಗ ಇವ್ರು ಸರ್ ಆರು ತಿಂಗಳ ತನಕ ಫ್ರೀ ಟ್ರೈನಿಂಗ್ ಕೊಡ್ತೀವಿ, ನಾವು ಯಾವುದೇ ರೀತಿ ಹಣ ಸಹಾಯ ಇಲ್ಲ, ಮತ್ತು ಹೊರಗಡೆ ಎಲ್ಲ ಮಾರ್ಕೆಟಿಂಗ್ ನೀವೇ ಮಾಡಬೇಕು, ಮತ್ತು ಮಾರ್ಕೆಟಿಂಗ್ ಆದ ನಂತರ ನೀವೇ ಎಲ್ಲಾನು ಪ್ರಾಡಕ್ಟ್ ನೀವೇ ತಯಾರಿಸ್ಕೊಂಡು ನೀವೇ ತೊಗೊಂಡೋಗಿ ವಾರಗಟ್ಟಲೆ ಈಗ ಎಲ್ಲೆಲ್ಲಿ ಇವೆಂಟ್ಗಳಿರುತ್ತೆ ಅಲ್ಲೆಲ್ಲ ಉಳ್ಕೋಬೇಕು 3-4 ದಿನ ಅಂತೆಲ್ಲ ಹೇಳಿದಾಗ ಆಗ ಅದೆಲ್ಲ ತುಂಬ ಭಯಪಟ್ಟು 40-50 ಜನ ಇರೋರು ಕೊನೆಗೆ 14 ಜನ ಬಂದು ಉಳ್ಕೊಂಡ್ವಿ ಸರ್. 14 ಜನ 6 ತಿಂಗಳು ಟ್ರೈನಿಂಗ್ ತೊಗೊಂಡ್ವಿ. 6 ತಿಂಗಳು ಟ್ರೈನಿಂಗ್ ತೊಗೊಂಡು ಈಗ ನಾವು 14 ಜನ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಒಬ್ಬೊಬ್ರು ಏನೇನು ಆದಾಯ ಸಂಪಾದನೆ ಮಾಡ್ತಿದ್ರಿ ಎಲ್ಲಿ ಸರ್? ಈಗ ಆದಾಯ ಅಂತೇನಿಲ್ಲ ಸರ್, ಎಲ್ಲ ಒಟ್ಟಿಗೆನೆ ಸರ್. ಆಯ್ತಮ್ಮ, ಎಷ್ಟೆಷ್ಟು ಬರಬಹುದು ನೀವು ಹಂಚ್ಕೋತೀರ ಆದಾಯನ? ಸರ್ ಇವಾಗ ನಾವು ಸ್ಟಾರ್ಟಿಂಗ್ಗೆ ನಮ್ಗೆ 150 ರೂಪಾಯಿ ತಗೊಳ್ತಾ ಇದ್ವಿ ಸರ್ ಒಂದು ದಿನಕ್ಕೆ. ಈಗ ಇವಾಗ ನಾವು 6,000-7,000 ತನಕ ತಗೊಳ್ತಾ ಇದ್ವಿ ತಿಂಗಳಿಗೆ. ಒಂದು ತಿಂಗಳಿಗೆ ಸರ್? ಸ್ಟಾರ್ಟಿಂಗ್ ನಮ್ಗೆ 2,000-2,500 ಆ ತರ ಎಲ್ಲ ಸಿಗ್ತಾ ಇತ್ತು ಸರ್. ಮಾದರಿ ಹೇಗೆ ಸರ್ ಅಂತಂದ್ರೆ, ಅವ್ರಿಗೆ ದಿನನಿತ್ಯ ಸಂಸಾರ ನಡೆಸೋದಕ್ಕೂ ದುಡ್ಡು ಬೇಕು, ಹಾಗಾಗಿ ಅವರೇ ತೀರ್ಮಾನ ಮಾಡ್ಕೋತಾರೆ. ಪ್ರತಿ ತಿಂಗಳು ನಮ್ದಿಷ್ಟು ದುಡ್ಡು ಬಂತು ಅದೆಲ್ಲಾನು ಲೆಕ್ಕ ಹಾಕಿಕೊಂಡು ನಾವು ದಿನ ದಿನ ಈ ಲೆಕ್ಕಕ್ಕೆ ಇಷ್ಟ ಆಗೋದು ಕಾರಣ ಎಷ್ಟು ಜನ ಬರ್ತಾರೆ, ಬಿಕಾಸ್ ಎಷ್ಟೋ ಜನ ರಜಾ ತೆಗೆದುಕೊಳ್ಬೋದು, ಬರದೇ ಇರ್ಬೋದು, ಹಾಗಾಗಿ ಎಲ್ಲರಿಗೂ ಸಮಾನವಾಗಿ ಅಂತ ಕೊಡೋಕ್ಕಾಗಲ್ಲ. ದಿನದ ಲೆಕ್ಕದಲ್ಲಿ ಅವರು ಅದನ್ನು ಡಿವೈಡ್ ತಗೋತಾರೆ. ಒಟ್ಟಾರೆಯಾಗಿ ವರ್ಷಕ್ಕೆ ಲಾಭ ಬಂದ ನಂತರ ಆ ಲಾಭವನ್ನು ಅವರು ಸಮಾನವಾಗಿ ಹಂಚ್ಕೊಳ್ಳೋವಂಥ ವ್ಯವಸ್ಥೆ ಇದೆ. ಓಕೆ, ಸೊ ಈಗ ನಾವು ನಾನು ಹೇಳಿದಾಗೆ 1.5 ವರ್ಷ ಕರೆಕ್ಟಾಗಿ ನಾವೊಂದು ಮಾರುಕಟ್ಟೆಗೆ ಬಂದು ಇಲ್ಲಿ ತನಕ ನಾವು ಬ್ರೇಕ್ ಈವನ್ ಮಾಡೋಕ್ಕೂ ಆಗಿರಲಿಲ್ಲ, ಅಂದರೆ ನಾವು ಲಾಭ ಮಾಡಲಿಕ್ಕಾಗಿಲ್ಲ. ಈ ವರ್ಷ 2024-25 ನಮಗೆ ಲಾಭವನ್ನು ಕಾಣುವಂಥ ವರ್ಷ. ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ನಾವು ಹೇಳಬಹುದು ಈ ವರ್ಷದ ಕೊನೆಯಲ್ಲಿ ಎಷ್ಟು ಲಾಭವನ್ನು ನಮ್ಮ ಮಹಿಳೆಯರು ಹಂಚ್ಕೋತಾ ಇದ್ದಾರೆ ಅನ್ನೋದು ಒಂದು. ಇನ್ನೊಂದು ವಿಚಾರ ಅಂತಂದರೆ ಇದನ್ನು ಒಂದು ಸಾಮಾಜಿಕ ಉದ್ದಿಮೆಯಾಗಿ ನೋಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕೆಂತಂದರೆ ಇದು ಬಿಳಿಕೆರೆ 14 ಜನ ಮಹಿಳೆಯರಿಗೆ ಮಾತ್ರ ಉಪಯೋಗ ಆಗಬಾರ್ದು. ಒಂದು ಬಿಳಿಕೆರೆಯನ್ನು ಒಂದು ಲೈವ್ಲಿವುಡ್ ಕ್ಲಸ್ಟರ್ ಅಂತ, ಒಂದು ಜೀವನೋಪಾಯದ ಒಂದು ವಲಯ ಅಂತ ನಾವು ಯೋಚನೆ ಮಾಡಿ ಕನಿಷ್ಠ ಪಕ್ಷ ಇನ್ನೊಂದು ಮುಂದಿನ 3 ವರ್ಷದಲ್ಲಿ ಒಂದು 10 ಗ್ರಾಮಗಳ 100 ಮಹಿಳೆಯರನ್ನ ಈ ಒಂದು ವ್ಯಾಪ್ತಿಗೆ ತರಬೇಕು. ಮೂಲಭೂತವಾಗಿ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ನ 14 ಜನ ಒಂದು ಕಂಪನಿ ಸದಸ್ಯರಾದರೆ ಆ ಕಂಪನಿಗೆ ಉಪ ಕಂಪನಿಗಳಾಗಿ ಅಥವಾ ಉಪ ಒಂದು ಸಂಸ್ಥೆಗಳಾಗಿ ಸುಮಾರು 10 ಘಟಕಗಳು ಆಯಾ ಹಳ್ಳಿಯಲ್ಲೇ ಸ್ಥಾಪನೆ ಆಗಬೇಕು. ಇದು ಮಾರುಕಟ್ಟೆ ವಿಸ್ತಾರ ಆಗ್ತಾ ಆಗ್ತಾ ನಮಗೆ ಅದಕ್ಕೆ ಬೇಕಾದಂತಹ ಉತ್ಪನ್ನಗಳ ಪ್ರೊಡಕ್ಷನ್ ಕೆಪಾಸಿಟಿನೂ ಜಾಸ್ತಿ ಆಗಬೇಕಾಗತ್ತೆ. ಅದು ಈ 14 ಜನನೇ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ ಇದು ಒಂದು ನನ್ನ ಒಂದು ವೈಯಕ್ತಿಕ ಸಂಸ್ಥೆ ಆಗಿದ್ದರೆ ನಾನು ಮಾತ್ರ ಲಾಭ ಮಾಡಬೇಕು ಅನ್ನೋದು ಬರುತ್ತೆ. ಇದು ಸಾಮಾಜಿಕ ಸಂಸ್ಥೆಯಾಗಿ ಮಾಡೋದ್ರಿಂದ ಅವರೂ ಲಾಭ ಮಾಡ್ತಾರೆ ಮತ್ತು ಇನ್ನುಳಿದಂತಹ ಮಹಿಳೆಯರಿಗೂ ಲಾಭ ಆಗುವಂಗೆ ನಾವು ಮಾಡಬೇಕು ಅನ್ನೋದು ಉದ್ದೇಶ ಇದೆ ಸರ್. ಈಗ ನೀವೇನು ಮಾಡಿದ್ದೀರಿ ನಿಮ್ಮ ಹಳ್ಳಿನಲ್ಲಿ, ಇದನ್ನು ಬೇರೆ ಹಳ್ಳಿಯಲ್ಲಿ ಬೇರೆ ಮಹಿಳೆಯರು ಮಾಡಬಹುದು ಅಂತ ತಮಗೆ ಅನ್ಸುತ್ತಾ? ಹೌದು ಸರ್, ಅನ್ಸುತ್ತೆ ಸರ್. ಹೌದಾ? ತುಂಬಾ ಜನ ನೋಡ್ಕೊಂಡು ಬರ್ತಾರೆ? ಬರ್ತಾ ಇರ್ತಾರೆ ಸರ್. ಹೌದು ಸರ್, ಅವಾಗ ಅವಾಗ ಬರ್ತಾ ಇರ್ತಾರೆ. ಪ್ರತಿಯೊಂದು ಡೆಲ್ಲಿಯಿಂದ ಬಂದಿದ್ದಾರೆ ಸರ್ ನೋಡ್ಲಿಕ್ಕೆ, ಮತ್ತೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಾಮರಾಜನಗರ ಸುತ್ತಮುತ್ತ ಡಿಸ್ಟಿಕ್ ಗಳೆಲ್ಲಿಂದ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಓಕೆ, ನೋಡ್ಕೊಂಡು ಹೋದವ್ರು ಯಾರಾದ್ರೂ ಒಬ್ರು ಮಾಡಿದಾರ ಅಥವಾ ನಿಮ್ಮನ್ನ ಕರೆಸಿ ನಮಗೂ ತರಬೇತಿ ಕೊಡಿ ಅಂತ ಏನಾದ್ರು ಕೇಳಿದಾರ? ಆ ತರ ಯಾರು ಕೇಳಿಲ್ಲ ಸರ್. ಹೌದು ಸರ್, ಇವಾಗ ಮೊನ್ನೆ ಒಬ್ರು ಬಂದಿದ್ರು ಸರ್, ಅವ್ರು ಇಲ್ಲ ನೀವು ಬನ್ನಿ ನಮ್ಗೆ ಸ್ವಲ್ಪ ಹೇಳ್ಕೊಡಿ, ನಾವು ಈ ತರ ಮಾಡ್ಬೋದು, ನಮ್ಮ ಮಹಿಳೆಯರಿಗೂ ಆಸಕ್ತಿ ತುಂಬಿ ಅಂತ ಎಲ್ಲ ಕೇಳಿದ್ರು ಸರ್. ಸರ್, ಈ ಘಟಕಕ್ಕೆ ಉತ್ತರ ಪ್ರದೇಶದ ಕೃಷಿ ಮಂತ್ರಿಗಳು ಸ್ವತಃ ಬಂದಿದ್ರು ಸರ್. ಓಕೆ, ಅಲ್ಲ ನಿಮಗೆ ಏನನ್ಸುತ್ತೆ ಡಾಕ್ಟ್ರೆ, ಈ ತರಹದ ಮಾಡೆಲ್ಸ್ ಏನಿದೆ, ಈಗ ನಿಮ್ಮದು 60 ಲಕ್ಷ ಬಂಡವಾಳ CSR ನಿಧಿಯಲ್ಲಿ ಒಂದು ಸಂಸ್ಥೆ ಬರೆಸ್ತು ಸರಿ, ಈ ತರಹದ ಮಿನಿಯೇಚರ್ ಮಾಡೆಲ್ಗಳನ್ನು ಮಾಡೋಕ್ಕೆ ಸಾಧ್ಯನಾ ಬೇರೆ ಬೇರೆ ಹಳ್ಳಿಗಳು? ಖಂಡಿತ ಸಾಧ್ಯ ಸರ್, ಖಂಡಿತ ಸಾಧ್ಯ. ಈಗ ಸ್ಥಳೀಯವಾಗಿ ಸರ್ಕಾರದಲ್ಲಿ ಕೂಡ ಕೆಲವೊಂದಷ್ಟು ಯೋಜನೆಗಳಿದ್ದಾವೆ. ಈ ಪ್ರಾಬ್ಲಮ್ ಏನಾಗುತ್ತೆ ನಾವು ಅಂತಂದರೆ, ಡಿಮ್ಯಾಂಡ್ ಡ್ರಿವನ್ ಮಾಡದೆ ಸಪ್ಲೈ ಡ್ರಿವನ್ ಮಾಡೋಕ್ಕೆ ಹೋದಾಗ ಮತ್ತೆ ಒಂದು ವರ್ಷದಲ್ಲೇ ನಾವು ಏನೋ ಒಂದು ಬದಲಾವಣೆ ಕಾಣಬೇಕು ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಈಗ ಒಂದು 3-4 ವರ್ಷ ಒಂದು ಒಂದು ಹಳ್ಳಿಯಲ್ಲಿ ಒಂದು ಉದ್ದಿಮೆ ಸ್ಥಾಪನೆ ಮಾಡಬೇಕು ಅಂದರೆ ಸಣ್ಣ ಮಾತೇನಲ್ಲ. ಒಂದು ಮತ್ತು ಎರಡನೇದು ಸರ್, ನಾವು ಸರ್ಕಾರದಿಂದ ಕಾಮನ್ ಬ್ರ್ಯಾಂಡಿಂಗ್ ಮಾಡಿದ್ರೆ, ಆ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಬಿಕಾಸ್ ಇಲ್ಲಿ ನಮ್ಮಲ್ಲಿ ಫೇಲ್ಯೂರ್ ಆಗಿರುವಂಥದ್ದು ಉತ್ಪಾದನೆಯಲ್ಲ. ನೀವು ಸುಮಾರು ಹಿಂದಿನ ಮಹಿಳೆಯರ ಉದ್ಯೋಗ ಚಟುವಟಿಕೆಗಳನ್ನು ನೋಡಿದ್ರೆ, ಆದಾಯ ತರಿಸುವಂಥ ಚಟುವಟಿಕೆ ನೋಡಿದ್ರೆ, ಫೇಲ್ಯೂರ್ ನಮ್ಮ ಮಹಿಳೆಯರು ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವುದರಲ್ಲಿ ಉತ್ಪನ್ನಗಳಲ್ಲಿ ವಿನೂತನವಾಗಿ ಮಾಡ್ತಾರೆ, ವಿಶೇಷವಾಗಿ ಮಾಡ್ತಾರೆ, ಆದರೆ ಮಾರುಕಟ್ಟೆ ಯಾವಾಗ ಸಿಗೋದಿಲ್ವೋ ಅದು ಫೇಲ್ಯೂರ್ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಒಂದು ಕಾಮನ್ ಬ್ರ್ಯಾಂಡ್ ಮಾಡಬೇಕು, ಆವಾಗ ಖರ್ಚು ಕಡಿಮೆ ಆಗುತ್ತೆ, ಮತ್ತು ಸುಮಾರು ಒಂದು 20-25 ಲಕ್ಷಗಳಲ್ಲಿ ನಾವು ಒಂದು ಘಟಕಗಳನ್ನು, ಸಣ್ಣ ಸಣ್ಣ ಉತ್ಪಾದನಾ ಘಟಕಗಳನ್ನು ನಾವು ಮಾಡಬಹುದು. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬೇರೆ ಮಹಿಳೆಯರಿಗೆ ಪಾರ್ವತಮ್ಮನವ್ರೆ? ನಮ್ಮಂಥ ಮಹಿಳೆಯರಿಗೆ ಇನ್ನೂ 4 ಜನಕ್ಕೆ ಅನುಕೂಲ ಆಗಬೇಕು ಸರ್, ಮತ್ತು ಅವರಿಗೆ ಧೈರ್ಯ ಬರಲಿ, ನಾವು ಮಾಡ್ತಾ ಇರೋಂಥ ಪ್ರಾಡಕ್ಟ್ಗೆ ಅವರು ನಾವು ಮಾಡಬೇಕು ಬೇರೆ ಥರ ಅಂತ ಅವ್ರಿಗೂ ಧೈರ್ಯ ಬರಲಿ, ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಅಲ್ವಾ? ಹೌದು ಸರ್. ಓಕೆ, ಅಂತಿಮವಾಗಿ ತಮ್ಮ ಸಂದೇಶ ಸರ್? ಡಾಕ್ಟರ್ ಬಸವರಾಜ್ ಅವರು, ಒಂದು ದೇಶ ಇವತ್ತು $5 trillion ಎಕಾನಮಿ ಆಗಬೇಕು, ಭಾಳ ವಿಶ್ವಗುರು ಆಗಬೇಕು ಅಂತೆಲ್ಲ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ನಿಜ, ಆ $5 trillion ಎಕಾನಮಿ ಯಾವುದೋ ಒಂದು 5 business cities 5 ನಗರಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಳಲ್ಲೂ ಕೂಡ ಸ್ವಾವಲಂಬಿ ಹಳ್ಳಿಗಳಾಗಬೇಕು, ಮತ್ತು ನಾವು ಕೃಷಿ ಸ್ವಾವಲಂಬನೆ ಆಗಬೇಕು ಅಂತಂದರೆ ಮೌಲ್ಯವರ್ಧನೆ ಅದಕ್ಕೆ ಸಂಪೂರ್ಣ ಅತ್ಯಂತ ಅವಶ್ಯಕ. ಆ ಒಂದು ಹಳ್ಳಿಯ ಪ್ರಾಡಕ್ಟ್ಗೆ ಅಲ್ಲೇ ಮೌಲ್ಯವರ್ಧನೆ ಆದರೆ ನಮ್ಮ ರೈತರ ಆದಾಯ ದ್ವಿಗುಣ ಆಗೋದಕ್ಕೆ ಇದು ಮೂಲವಾಗಿ ಕಾರಣ ಆಗುತ್ತೆ. ಹೇ ನಮಸ್ತೆ